ಸಂಭವವಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ 3,000 ಕೋಟಿ ರೂಪಾಯಿ ವಿಶೇಷ ಅನುದಾನ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸಿಂದಗಿ ಹಾನಗಲ್ ಉಪಚುನಾವಣೆ, ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ, ಅರುಣ್ ಸಿಂಗ್. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಭರದ ಸಿದ್ದತೆ, ಗಜಪಡೆಗೆ ಮುಂದುವರಿದ ತಾಲೀಮು. ಜಾತಿಗಣತಿ ಗೊಂದಲಗಳ ಬಗ್ಗೆ ಸುಪ್ರೀಂಕೋರ್ಟ್ಗೆ ಶೀಘ್ರ ಪ್ರಮಾಣಪತ್ರ ಸಲ್ಲಿಕೆ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಇಂದು ಹೆಣ್ಣಿಗೆ ಅವಳ ಬದುಕು ನಿರ್ಭಯತೆಯನ್ನು, ಆತ್ಮಾಭಿಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು, ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ. ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವು ಮೇಲಲ್ಲ ಕೀಳಲ್ಲ. ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್, ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಜನಾರ್ದನ್ ಅವರ ಕರಿಬೇವು ಮತ್ತು ತರಕಾರಿ ಬೇಸಾಯದ ಅನುಭವಗಳು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಹೆಂಗಾರು ಹಂಗಾಮಿನ 2021-22 ಸಾಲಿನ ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಕುರಿತು ಕೃಷಿ ಅರ್ಥಶಾಸ್ತ್ರ ವಿಭಾಗದ ಡಾಕ್ಟರ್ ಜಿಬಿ ಲೋಕೇಶ್ ಅವರೊಡನೆ ಸಂದರ್ಶನ. ನಂತರ ಸುಂಕೇಶ್ವರ ಹಾಳ ಗ್ರಾಮದ ಶಿವನಗೌಡ ಮಾಲಿಪಾಟೀಲ್ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಕೇಳಬಹುದು. ಮೊದಲಿಗೆ ಒಂದು ಜಾಹೀರಾತು. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಜನಾರ್ದನ್ ಅವರ ಕರಿಬೇವು ಮತ್ತು ತರಕಾರಿ ಬೇಸಾಯದ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ರಾಯಚೂರು ತಾಲೂಕು ಅನ್ವರ್ ಗ್ರಾಮದ ಜನಾರ್ದನ್ ಅವರು. ಇವರು ತರಕಾರಿ ಬೇಸಾಯ ಮತ್ತು ಕರಿಬೇವನ್ನು ಮಾಡಿದ್ದಾರೆ. ಸುಮಾರು 1.5 ಗುಂಟೆದಲ್ಲಿ 2 ವರ್ಷದಿಂದ ಕರಿಬೇವು ಬೆಳೀತಿದ್ದಾರೆ. ಜೊತೆಗೆ ಈಗ ಹೊಸದಾಗಿ 1 ಎಕರೆ ಕರಿಬೇವನ್ನು ಸಹ ನಾಟಿ ಮಾಡಿದ್ದಾರೆ. ಮತ್ತು ಅದಲ್ಲದೆ ಹೀರೆಕಾಯಿ, ಟೊಮ್ಯಾಟೊ, ಬೆಂಡೆಕಾಯಿ, ಸೋರೆಕಾಯಿ ಹೀಗೆ ಹಲವಾರು ತರಕಾರಿಗಳನ್ನು ಸಹ ಜನಾರ್ದನ್ ಅವರು ಬೆಳೀತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಬೇವಿನ ಬೇಸಾಯ ಹೇಗೆ ಅನಿಸ್ತಾ ಇದೆ, ಜೊತೆಗೆ ತರಕಾರಿ ಬೇಸಾಯ ಇರ್ಬೋದು, ಇತರ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಒಟ್ಟಾರೆ ಹೇಗೆ ಅವರ ಕೃಷಿ ಬದುಕು ಹೊಂಟದ, ಏನೆಲ್ಲ ಒಂದು ಲಾಭವನ್ನು ಪಡ್ಕೋತಾ ಇದ್ದಾರೆ, ಹೆಂಗೆ ಅನಿಸತಕ್ಕಂಥ ವಿಚಾರವನ್ನು ಜನಾರ್ದನ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಜನಾರ್ದನ್ ಅವರೇ, ಸಾಲಿ ಓದಿರಿ? ಓದಿನಿ ಸರ್, 12ನೇ ಕ್ಲಾಸ್ ಓದಿನಿ ಸರ್. 12ನೇ ಕ್ಲಾಸ್ ಓದಿ ಸಾಲಿ ಬಿಟ್ರಿ? ಬಿಟ್ಟಿನಿ ಸರ್, ತಕ್ಲೀಫ್ದಾಗಿ ಬಿಟ್ಟಿನಿ ಸರ್. ಏನು ಭೂಮಿ ಎಷ್ಟಿದೆ, ನೀರಾವರಿ ಅನುಕೂಲತೆ ಹೇಗಿದೆ ನಿಮಗೆ, ಏನೇನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದೀರಿ? ನಾವು ಸರ್ ಹತ್ತಿ ಬೆಳಿತೀವಿ, ಕವಳೆ ಬೆಳಿತೀವಿ, ತರಕಾರಿ ಎಲ್ಲ ಬೆಳಿತೀವಿ ಸರ್. ಹೇಗೆ ನೀರಿನ ಅನುಕೂಲ ಇದೆಯಾ? ನೀರಿನ ಅನುಕೂಲ ಅಂದ್ರೆ 3 ಎಕರೆ ಸರ್, ಬಾಕಿ ಎಲ್ಲ ನೀರಿನ ಇಲ್ಲ ಸರ್. ಮಳೆಗಾಲದಾಗ 3 ಎಕರೆಗೆ ಅಂದ್ರೆ ಏನು ಬೋರ್ ಹಾಕ್ಸಿರಿ? ಬೋರ್ ಹಾಕ್ಸಿರಿ ಸರ್. ನೀರು 2 ಇಂಚ್ ಅವ ಸರ್. 2 ಇಂಚ್ ಅಂದ್ರೆ 6 ಎಕರೆ ತನಕ ಮಾಡ್ಕೋಬಹುದು ನೀವು? ಅಂದ್ರೆ ನಮ್ಗೆ 3 ಎಕರೆಗೆ ಬಸ್ ಸಾಕ್ತಾ ಸಾಕಾಸದು. ಈ 3 ಎಕರೆ ನೀರಾವರಿ, ಉಳಿದದ್ದೆಲ್ಲ ಮತ್ತೆ ಇನ್ನೂ ಎಷ್ಟಿದೆ ಭೂಮಿ? ಇದು 3 ಎಕರೆ ಬಿಟ್ಟಾಕ್ರೆ 7 ಎಕರೆ ಸರ್. 7 ಎಕರೆ ಸರ್. 7 ಎಕರೆದಲ್ಲಿ ಹತ್ತಿ ವರ್ಷ ಹಾಕ್ತಾ ಇರ್ತೀರಿ? ವರ್ಷ ಹಾಕ್ತೀನಿ ಸರ್. ಎಷ್ಟು ಇಳುವರಿ ತೆಗಿತೀರಿ 1 ಎಕರೆಗೆ ಹತ್ತಿಯನ್ನು? ಹತ್ತಿ ಅಂದರೆ 12 ಕ್ವಿಂಟಲ್ 13 ಕ್ವಿಂಟಲ್ ಬರ್ತದೆ ಸರ್. ಈಗ ಬರ್ತದೆ ಸರ್. 7 ಎಕರೆ ಒಣಬೇಸಾಯ, 3 ಎಕರೆ ನೀರಾವರಿ. ನೀರಾವರಿಯಲ್ಲಿ ಏನೇನು ಬೆಳೆಗಳನ್ನು ಹಾಕ್ತೀರಿ? ನೀರಾವರಿದಾಗ ಈಗ ಕರಿಬೇವು ಹಾಕಿನಿ ಸರ್, ಕವಳೆ ಹಾಕಿನಿ 1/2 ಎಕರೆ, ಮತ್ತು ಕಾಯಿಪಲ್ಲೆ ಹಾಕಿನಿ ಸರ್. ಏನು ಕಾಯಿಪಲ್ಲೆ ಹಾಕ್ತೀರಿ ವರ್ಷ ವರ್ಷ? ವರ್ಷ ಬೀರೆಕಾಯಿ, ಚವಳೆಕಾಯಿ, ಬೆಂಡೆಕಾಯಿ ಹಾಕ್ತೀನಿ ಸರ್. ಈ ವರ್ಷ ಟೊಮಾಟೊ ಇಡಬೇಕಂತ ಮಾಡೇನಿ. ಎಷ್ಟು ವರ್ಷದಿಂದ ಕಾಯಿಪಲ್ಲೆ ಬೆಳೆಯಕತ್ತೀರಿ? ಈಗ 4 ವರ್ಷ 5 ವರ್ಷ ಆಯ್ತು ಸರ್, 5 ವರ್ಷದಿಂದ. ಹೇಗೆ ಅನಿಸ್ತದೆ ಅಂದರೆ ಕಾಯಿಪಲ್ಲೆ ಪ್ರತಿ ವರ್ಷನೂ 1 ಎಕರೆ 2 ಎಕರೆ ಮಾಡ್ತಾರೆ ಹೇಗೆ? ಹಾಂ, ಪ್ರತಿ ವರ್ಷ ಮಾಡ್ತೀವಿ ಸರ್, 1 ಎಕರೆ 2 ಎಕರೆ ಮಾಡ್ತೀವಿ ಸರ್. 1-2 ಎಕರೆ ಕಂಪಲ್ಸರಿ ಮಾಡ್ತೀವಿ ಸರ್. ಹೇಗೆ ಕಾಯಿಪಲ್ಲೆದ್ದು ಮತ್ತು ಹತ್ತಿದು ಎರಡು ಬೇಸಾಯ ಮಾಡ್ತಾ ಇದ್ದಿರ್ತಾವೆ, ಕಾಯಿಪಲ್ಲೆ ಬೆಳೆದು ಹೇಗೆ ಅನಿಸ್ತದೆ ನಿಮಗೆ? ಕಾಯಿಪಲ್ಲೆದು ಸರ್ ಎಲ್ಲ ಖರ್ಚುಗಳಿಗೆ ನಡೀತದೆ ಸರ್. ಮನೆಗೆ ರೇಟ್ ಇದ್ದಾಗ ಬೇಸಾಗ್ತದೆ, ರೇಟ್ ಇರಲಾರ್ದಾಗ ಮನೆ ಕೆಲಸ ಅದಕ್ಕೆ ಅವಲ್ ಆಗ್ಬಿಡ್ತದೆ ಸರ್. ಈಗ 3-4 ಕಾಯಿಪಲ್ಲೆ ಬೆಳಿತಿರಲ್ಲ, ಅದರಲ್ಲಿ ನಿಮಗೆ ಒಳ್ಳೆ ಲಾಭ ಕೊಡುವಂಥ ಕಾಯಿಪಲ್ಲೆ ಯಾವ್ದು ನಿಮ್ಮ ಅನ್ಬೋದೊಳಗೆ? ನಮ್ಮ ಅನ್ಬೋದು ಅಂದರೆ ಮಳೆಗಾಲದಾಗ ಸರ್ ಸ್ವಲ್ಪ ಇದ್ದರೆ ಬೀರೆಕಾಯಿ ಕಾಯಿಪಲ್ಲೆ ಬೇಸೋದು ಸರ್. ರೇಟ್ ಇದ್ದರೆ ಬೀರೆಕಾಯಿ ಬೇಸೋದು, ಅದಕ್ಕೆ ಖರ್ಚು ಹೆಚ್ಚಿಗಿಲ್ಲ, ಅಂದರೆ ರೇಟ್ ಇದ್ದರೆ ಬೇಸಿರ್ತದೆ. ಈಗ ಕರಿಬೇವನ್ನು ಮಾಡಿರೋ 5 ಗುಂಟೆದಲ್ಲಿ ಕರಿಬೇವು ಇದೆ ನಿಮ್ಮದು. ಮೊದಲು ಈಗ ಸುಮಾರು 1-2 ವರ್ಷದಿಂದ ಕರಿಬೇವು ಮಾಡ್ತಾ ಇದ್ದೀರಿ, 1 ಎಕರೆದಲ್ಲಿ ಕರಿಬೇವನ್ನು ಹಚ್ಚಿದಿರಿ ಹೊಸದಾಗಿ. ಇದು 5 ಗುಂಟೆದಲ್ಲಿ ಬೆಳೆದಂಥ ಕರಿಬೇವು ವರ್ಷದಲ್ಲಿ ಎಷ್ಟು ಸಲ ಕಟಿಂಗ್ ಮಾಡ್ತಿರ್ತೀರಿ? ವರ್ಷದಲ್ಲಿ 3 ಬಾರಿ ಕಟಿಂಗ್ ಮಾಡ್ತೀನಿ ಸರ್. ಎಷ್ಟು ಪ್ರತಿ ಸಲ ಎಷ್ಟೆಷ್ಟು ಕಟಿಂಗ್ ಮಾಡ್ತೀರಿ ಒಂದೊಂದು ದಿವಸ ಪ್ರತಿನಿತ್ಯ? ಪ್ರತಿನಿತ್ಯ ಅಂದರೆ 40-50 ಕೆಜಿ ಕಂಪಲ್ಸರಿ ಮಾಡ್ತೀನಿ ಸರ್. ಕಂಪಲ್ಸರಿ ಒಮ್ಮೆ ಕಟಿಂಗ್ ಮಾಡಕತ್ತೀರಿ? 5 ಗುಂಟೆ ಕರಿಬೇವು ಇದು, ಒಮ್ಮೆ ಕಟಿಂಗ್ ಮಾಡಕತ್ತೀರಿ ಎಷ್ಟು ದಿವಸ ಆಗುತ್ತೆ ಕಟಿಂಗ್? ಕಟಿಂಗ್ 15-20 ದಿನ ಆಗ್ತದೆ ಸರ್. 20 ದಿವಸ. ದಿವಸ 15 ಕೆಜಿ? ದಿವಸ 35-40 ಕೆಜಿ ಕಂಪಲ್ಸರಿ. 40 ಕೆಜಿ. ಎಷ್ಟು ಎತ್ತರ ಆದಮೇಲೆ ಇದನ್ನು ಮಾಡ್ತೀರಿ? ಎಷ್ಟು ಫುಟ್ ಬೆಳೆದಾದ್ಮೇಲೆ ಕಟಿಂಗ್ ಚಾಲೂ ಮಾಡ್ತೀರಿ? 3 ಫೀಟ್ ಬೆಳೆದ್ಮೇಲೆ ಸರ್, 3 ಫುಟ್. ಹೇಗೆ ಬಡ್ಡಿ ಹೆಚ್ಚಿ ಹುಲ್ಲು ಕೋದ್ರಗತ್ತೆ ಕೋದ್ ಬಿಡ್ತೀರಿ? ಇಲ್ಲ ಸರ್, ಅದಕ್ಕೆ ಪಟ್ಕರ ಸರ್ ಕಟಿಂಗ್, ಅದರಿಂದ ಕಟ್ ಮಾಡ್ಬೇಕು ಸರ್, ಕಟ್ ಮಾಡಿಸ್ಬೇಕು. ಹೇಗೆ ಅದನ್ನು ಪೂರ್ತಿ ನೆಲಕ್ಕೆ ಹಚ್ಚೆ ಕಟ್ ಮಾಡಿ? ಇಲ್ಲ ಸರ್, ಕಟ್ ಮಾಡಿ. ಹಾಂ, ಈಗ ನೋಡ್ರಿ, ನೀವು 5 ಗುಂಟೆದಲ್ಲಿ ಈಗ 2 ವರ್ಷದಿಂದ ಕಟಿಂಗ್ ಮಾಡಿ ಕರಿಬೇವನ್ನು ಮಾರ್ತಾ ಇದ್ದೀರಿ, ದಿವಸ 20 ಕೆಜಿ 25 ಕೆಜಿ ಅಂತ ಹೇಳ್ತಾ ಇದ್ರಿ ನೀವು. 1 ಕೆಜಿ ಹೆಂಗೆ ಸಿಗ್ತದೆ ರೇಟ್? 1 ಕೆಜಿ 15 ರೂಪಾಯಿ 20 ರೂಪಾಯಿ ಸರ್. ಎಲ್ಲೆಲ್ಲ ರಾಯಚೂರ್ನಾಗ? ರಾಯಚೂರು ಮಾರ್ಕೆಟ್ ಸರ್. ಪ್ರತಿ ಅಂದರೆ ಎವರೇಜ್ ಆಗಿ 1 ವರ್ಷ ತ್ರೋಟ್ ವರ್ಷಕ್ಕೆ ಬಂದಾಗ ಎವರೇಜ್ ಆಗಿ ಎಷ್ಟು ಬರ್ತದೆ ರೇಟ್? ಎವರೇಜ್ ಅಂದರೆ 1 ವರ್ಷದಾಗ 1 ಕಟಿಂಗ್ 2 ಕಟಿಂಗ್ ಬರಲ್ಲ ಸರ್, 1 ಕಟಿಂಗ್ ಸಿಗ್ಬೋದು 40-30. ಅಂದರೆ ನಿಮಗೆ ಎವರೇಜ್ ಆಗಿ 15 ರೂಪಾಯಿ ಸಿಗ್ತದೆ? ಹಾಂ, ಸಿಗ್ತದೆ ಸರ್, 15 ರೂಪಾಯಿ ಕಂಪಲ್ಸರಿ ಕಂಪಲ್ಸರಿ ಎವರೇಜ್. 1 ಕಟಿಂಗ್ಗೆ 20 ಕೆಜಿ ಹಿಡಿದ್ರೆ ನೀವು ಎಷ್ಟು ಕಟಿಂಗ್ ಹಾಕೋ ನಿಮ್ಮ ಈಗ ವರ್ಷದಲ್ಲಿ 3 ಸಾರಿ ಕಟಿಂಗ್? 3 ಸಾರಿ ಸರ್. 1 ಅಂದರೆ ಒಮ್ಮೆ ಕಟಿಂಗ್ ಚಾಲು ಆತಂದ್ರೆ 15 ದಿವಸ ಮಾಡ್ತೀರ? ಹಾಂ, 15-20 ದಿನ ಸರ್. 15-20 ದಿನ ನೀವು 20 ಕೆಜಿ 1 ಕಟಿಂಗ್ ಅಂದರೆ 15 ದಿವಸ ಅಂತಂದರೆ ಸುಮಾರು 15 ಎರಡು 30. ಹಾಂ, 30 ಅಂತಂದರೆ ನಿಮಗೆ 300 ಕೆಜಿ ಹಾಕತ್ತೆ ನಿಮ್ಗೆ? ಹಾಂ, 300 ಕೆಜಿ. 300 ಕೆಜಿ ಅಂತಂದರೆ ನಿಮಗೆ ಸರಿ ಸುಮಾರು 15 ರೂಪಾಯಿ ಅಂತೂ ಬೀಳ್ತದೆ ದಾರಿ. 15 ರೂಪಾಯಿ ಕಂಪಲ್ಸರಿ ಸರ್, ಅದಕ್ಕಿಂತ ಕಮ್ಮೇನಿಲ್ಲ. ಇಲ್ಲ ಸರ್. ಹೇಗೆ ಅನಿಸ್ತದೆ ಕರಿಬೇವು ನಿಮಗೆ? ಕರಿಬೇವು ಬೇಸ ಸರ್. ಹಾಂ, ಅಂದರೆ ಅದು ಮೊಳಕೆ ಬರೋದು ಭಾಳ ಲೇಟ್ ಸರ್, 2-3 ತಿಂಗಳು ಆಗ್ಬೇಕು ಮೊಳಕೆ ಬರೋದು. ನೀವು ಬೀಜನ ಹಾಕಿದ್ರಿ? ಆ ಬೀಜನ ಹಾಕಿವಿ ಸರ್. ಬೀಜ ತಂದು ಅದಕ್ಕೆ ಏನಾದರೂ ಇದನ್ನ ಮಾಡಿದ್ರ ಅಥವಾ ಏನಾದ್ರು ಟ್ರೀಟ್ಮೆಂಟ್ ಮಾಡಿ ಹಾಕಿದ್ರ ಹಂಗ ನೇರವಾಗಿ ಬೀಜನ ಹಾಕಿಬಿಟ್ರೆ? ಇಲ್ಲ ಸರ್, ಅದಕ್ಕೆ ಅಷ್ಟಪ್ಪುಡ ಹಾಕಿದ್ವಿ ಸರ್, ಮಿಕ್ಸ್ ಮಾಡಿದ್ವಿ, ಆಮೇಲೆ ಬೀಜ ಇಟ್ಟಿವಿ. ಹೇಗೆ ಬೀಜ ಸಾಲ ಅದು ಎಷ್ಟು ಅಂತರ ಕೊಟ್ಟು ಹಚ್ಚಿರಿ? ಸಾಲ ಅಂದ್ರೆ 3 ಫೀಟ್ ಸರ್, 3 ಫೀಟ್ ಅಂತರದಿಂದ ಆ ಕಡೆ ಇದು ಒಂದು ಇದು ಸಮೀಪ ಸರ್, 1 ಫೀಟ್ ಅದು. ಅಂದ್ರೆ ಸಾಲಿನಿಂದ ಸಾಲಿಗೆ 3 ಫೂಟ್, ಸಾಲಿನಲ್ಲಿ ಸಸಿಯಿಂದ ಸಸಿಗೆ 1 ಫೂಟ್. 1 ಫೂಟ್ ಇಲ್ಲ ಸರ್, 4 ಇಂಚ್ ಗ್ಯಾಪ್. 4 ಇಂಚ್ ಗ್ಯಾಪ್. ಹೇಗೆ ಇದು ದಟ್ಟ ಆಗ್ಲಿಲ್ವ ಬಾಳ? ಇಲ್ಲ ಸರ್, ದಟ್ಟ ಆಗಲ್ಲ. ಮತ್ತೀವಿ ನಾಳೆ ಒಂದಕ್ಕೊಂದು ಎಲ್ಲ ಗಿಡ ಕೂಡ್ಕೊಳ್ಳೋದು ಆಗಲ್ಲ ಸರ್. ಆಗಲ್ಲ ಸರ್, ಕಟಿಂಗ್ ಮಾಡ್ತೀವಲ್ಲ ಸರ್, ಏನಾಗಲ್ಲ. ಹಾಂ ಕಟ್ ಮಾಡ್ತಾ ಇರ್ತೀವಲ್ಲ ಏನಾಗಲ್ಲ ಸರ್ ಅದಕ್ಕೆ. ಈಗ ಇದಷ್ಟಲ್ಲದೆ 5 ಗುಂಟೆ ಅಲ್ಲದೆ ಮತ್ತೊಂದು ಎಕರೆ ಕರಿಬೇವು ಮಾಡಿರಲ್ಲ, ಯಾಕೆ ಮತ್ತೆ ಕರಿಬೇವು ಒಳ್ಳೆ ಲಾಭ ಅಂತ ಅನಿಸ್ತಾ ನಿಮಗೆ? ಸರ್ ಅದಕ್ಕೆ ಮಾಡೀನಿ ಸರ್, ಮತ್ತೆ ಲಾಭ ಅನ್ಸೋದು ಅದಕ್ಕೆ ಮಾಡಿ ಅಂದರೆ ಖರ್ಚು ಕಮ್ಮಿ ಅದಕ್ಕೆ ಅದಕ್ಕೆ ಮಾಡಿದ್ದೀನಿ ಸರ್. ಏನು ಖರ್ಚು ಕಡಿಮೆ ಅಂದರೆ ಏನೇನು ಸಿಂಪರಣೆ ಮಾಡಬೇಕಾ? ಯಾಕಂದರೆ ಇದು ನೇರವಾಗಿ ತಿನ್ನುವಂಥ ಒಂದು ವಸ್ತು, ಇದು ರಾಸಾಯನಿಕ ಎಲ್ಲ ಹಾಕಿಬಿಟ್ರೆ ಕಷ್ಟ ಅಂತ ಹೇಳ್ತಾರೆ, ಹಾಕಬಾರ್ದು ಅಂತ ಹೇಳ್ತಾರೆ. ಇಲ್ಲ ಸರ್ ರಾಸಾಯನಿಕ ಏನು ಕಮ್ಮಿ ಸರ್, ಗೊಬ್ಬರ ಹಾಕ್ತೀವಿ ಈಗ, ಫಸ್ಟ್ ಮಳೆಗಾಲದಾಗ ಗೊಬ್ಬರ ಏನು ಬೇಕಾಗಿಲ್ಲ ಸರ್, ಒಂದು ಸತಿ ಗೊಬ್ಬರ ಮಾಡಿದರೆ ಆಯ್ತು ಸರ್. ಇನ್ನು ಮಳೆಗಾಲ ಆದಮೇಲೆ ಗೊಬ್ಬರ ಹೆಂಗೆ ಹಾಕಿದ್ರೆ ಹಂಗೆ ಕಟ್ಟಿಂಗ್ ಬರ್ತದೆ ಸರ್, ಬರ್ತದೆ ಸರ್. ಏನೇನು ಗೊಬ್ಬರ ಕೊಡ್ತೀರಿ, ಏನೇನು ಸಿಂಪರಣೆ ಮಾಡ್ತೀರಿ ವರ್ಷದಲ್ಲಿ? ಏನಾದರೂ ರೋಗ ಕೀಟ ಸಮಸ್ಯೆ ಏನಾದ್ರು ಬರ್ತದ ಇದಕ್ಕೆ? ಹೇಗೆ ಬರ್ತದೆ ಸರ್ ರೋಗ? ಬರ್ತದೆ ಸರ್ ಹುಳಗಳ ಹಸಿರು ಹುಳ ಬೀಳ್ತದೆ, ಅದು ಬಿದ್ದರೆ ಆಯ್ತು ಕದ ಇದು ಎಲ್ಲ ಎಲೆಗ ಕಟ್ ಮಾಡ್ತದೆ ಸರ್, ಅದಕ್ಕೆ ಸಿಂಪರಣೆ ಮಾಡ್ತೀವಿ ಸರ್ ಎಣ್ಣೆ. ಹೇಗೆ ಒಂದು ಸಲ ಕಟಿಂಗ್ ಮಾಡೋಕ್ಕಿಂತ ಮುಂಚೆ 2 ಸಲ ಸಿಂಪರಣೆ ಮಾಡ್ಬೇಕಾಗತ್ತೆ? ಒಂದು 4 ಬಾರ್ ಮಾಡಬೇಕಾದ್ರೆ ಸರ್, 4 ಸರ್ ಅಂದರೆ ಗೊಬ್ಬರ 3 ಬಾರ್ ಹಾಕ್ಬೇಕು ಸರ್, 3-4 ಬಾರ್ ಹಾಕ್ಬೇಕು ಗ್ರೋಮರ್ ಯೂರಿಯಾ. ಏನೇನು ಗೊಬ್ಬರ ಅಂದರೆ ಗ್ರೋಮೋರ್ ಆ್ಯಂಡ್ ಯೂರಿಯಾ ಕೂಡಿಸಿ ಹಾಕ್ತೀವಿ. ಎಷ್ಟು ಹಾಕ್ತಾರೆ ಒಂದು ಗಿಡಕ್ಕೆ? ಒಂದು ಗಿಡಕ್ಕೆ ಮಿನಿಮಮ್ ಒಂದು 10 ಗ್ರಾಮು. ಸರ್ ಏನು ಖರ್ಚು ಭಾಳ ಇದೆ ಇದರಲ್ಲಿ? ಖರ್ಚೇನು ಭಾಳ ಇಲ್ಲ ಸರ್, ಇಲ್ಲ ಇಲ್ಲ. ಆಮೇಲೆ ಏನು ರಿಸ್ಕ್ನೂ ಇಲ್ಲ? ರಿಸ್ಕ್ನೂ ಇಲ್ಲ ಸರ್, ಬರ್ತದೆ ಗ್ಯಾರಂಟಿ ಬರ್ತದೆ. ವ್ಯಾಪಾರ ಮಾಡೋದು ಕಷ್ಟ, ರಾತ್ರಿ ನಿದ್ದೆ ಕಟ್ಕೊಂಡು ಹೋಗ್ಬೇಕು. ನೀವೇ ಸ್ವಂತ ಮಾರಿ ಬರ್ತೀರ ಹೆಂಗೆ? ನಾವೇ ಸ್ವಂತ ಮಾರಿ ಬರ್ತೀವಿ. ಸ್ವಂತ ಸವಾಲಿಗೆ ಹೋದ ಹಿಂಗೆ ಕೊಡಲ್ಲ ನೀವು? ಇಲ್ಲ ಇಲ್ಲ ಸರ್. ಸವಾಲು ಹೇಗೆ ಕೊಡ್ತೀರಿ ನೀವು? ಈಗ 5 ರೂಪಾಯಿ ಸೂಡು ಮಾಡ್ಕೊಂಡಿರ್ತೀರ, 10 ರೂಪಾಯಿ ಹಿಂಗೆ? ಇವು ಕೆಜಿ ಸೂಡು ಕಟ್ತೀವಿ ಸರ್, 1 ಕೆಜಿ ಸೂಡು ಕಟ್ಟಿಬಿಡ್ತೀವಿ. ಈಗ ಒಬ್ಬೊಬ್ರು ಏನಂತಾರೆ ಮಾರ್ಕೆಟ್ನಾಗ, 1 ಕೆಜಿ ಬೇಡಪ್ಪ ನಮ್ಗೆ, ಸ್ವಲ್ಪ ಕೊಡು, 10 ರೂಪಾಯಿದು ಕೊಡು, 5 ರೂಪಾಯಿದು ಕೊಡು ಅಂತಾರೆ. ನಾವು ಕೊಡಲ್ಲ ಸರ್, ಇಲ್ಲ ಸರ್, ನಮ್ಮದು ಸೂಡು 1 ಕೆಜಿದು 1 ರೂಪಾಯಿ ಫಿಕ್ಸ್. ನೀವು ಇಲ್ಲೇ ಸೀಡ್ ಮಾಡ್ಕೊಂಡು ಹೋಗ್ಬಿಡ್ತೀವಿ? ಇಲ್ಲೇ ಸೀಡ್ ಮಾಡ್ಕೊಂಡು ಹೋಗ್ತೀವಿ ಸರ್. ಒಂಥರ ಹೇಗೆ ಅದು ಅಂದರೆ ಅಂಗಡಿ ದೊಡ್ಡ ಮಾರಾಟಗಾರ ಮಾರಾಟಗಾರ ತೊಗೊಂಡು ಹೋಗ್ತಾರೆ ಸರ್, 100 ರೂಪಾಯಿದು 200 ರೂಪಾಯಿದು 300 ರೂಪಾಯಿದು ಹಂಗೆ ತೊಗೊಂಡು ಹೋಗ್ತಾರೆ ಸರ್, ತೊಗೊಂಡು ಹೋಗ್ಬೋದು ಸರ್. ನೀವು ಮುಂಜಾನೆ 8 ಗಂಟೆಗೆ ಹೋಗಿ ಮಾರ್ಕೆಟ್ನಾಗ ಕುಂತು ಮಾರ್ಬೇಕು ಇದನ್ನು? ಮುಂಜಾನೆ ಅಂದರೆ 1 ಗಂಟೆಗೆ ಹೋಗ್ತೀವಿ ನೋಡಿ ಸರ್, ರಾತ್ರಿ 1 ಗಂಟೆಗೆ ಹೋಗಿ ಮುಂಜಾನೆ 5 ಗಂಟೆಗೆ ಬರ್ತೀವಿ, ಬಂದ್ಬಿಡ್ತೀವಿ. 5 ಗಂಟೆ ಅಷ್ಟನಕ್ಕೆ ಖಾಲಿ ಆಗ್ಬಿಡ್ತು? ಖಾಲಿ ಆಗ್ಬಿಡ್ತದೆ ಸರ್. ಎಲ್ಲಿ ಮಾರ್ಕೆಟ್ನಾಗ ಮಾರೋದು? ಇದು ಕಾಟನ್ ಮಾರ್ಕೆಟ್. ಕಾಟನ್ ಮಾರ್ಕೆಟ್ ಸರ್. ಎಲ್ಲ ಯಾವಾಗೂ ನಿಮಗೆ ಕರಿಬೇವು ಉಳಿದು ಅಲ್ಲೇ ಚೆಲ್ಲಿ ಬಂದದ್ದು ಉದಾಹರಣೆ ಏನಿಲ್ಲ? ಇಲ್ಲ ಇಲ್ಲ ಸರ್, ಉಳಿದ್ರೆ ಏನಿಲ್ಲ ಸರ್, ಇಲ್ಲ ಸರ್, ಕಂಪಲ್ಸರಿ ಅಂದರೆ ಹೋಗತ್ತೆ ಒಟ್ಟು ಹೋಗ್ತದೆ ಸರ್. ಈಗ ಉಳಿದ್ರೆ ನೀವೇನೋ ಧಾರಣೆ ಕಡಿಮೆ ಮಾಡಿ ಕೊಡ್ತಾರೋ ಸ್ವಲ್ಪ? ಆವಾಗ ಧಾರಣೆ ಕಮ್ಮಿ ಮಾಡ್ತೀವಿ ಸರ್. ಹಾಂ, ಲಾಸ್ಟ್ಗೆ ಮುಂಜಾನೆ 6 ಗಂಟೆ 20 ರೂಪಾಯಿ ಕೆಜಿ ಮಾರೋದು, ಲಾಸ್ಟ್ಗೆ 10 ರೂಪಾಯಿನೂ ಮಾಡಿಬಿಡ್ತೀವಿ. ಹಾಂ, ಅದು ಅಂದರೆ 7 ಗಂಟೆ ತಾನೇ ಸರ್, ಮುಂಜಾನೆ 7 ಗಂಟೆಗೆ. ಇಲ್ಲಾಂದರೆ ಹಂಗೆ ಇದ್ದರೆ ಅಲ್ಲಿ ಅಂಗಡಿಯಾಗಿ ಇಟ್ಟು ಬರ್ತೀವಿ ಸರ್. ಸೊ ಇದು ಮಾರೋದಂದ್ರೆ ಕಷ್ಟಪಡ್ಬೇಕು, ಸ್ವಲ್ಪ ಕಷ್ಟಪಡ್ಬೇಕು ಸರ್, ನಿದ್ದೆ ಕಷ್ಟ, ಹೋಗ್ಬೇಕು ಸರ್, ದಿವಸ ಹೋಗ್ಬೇಕಲ್ರಿ, ಮತ್ತೆ ದಿವಸ ಹೋಗ್ಬೇಕು ಸರ್. ಈಗ ನೀವು ಸ್ವಂತ ಗಾಡಿ ಮಾಡ್ಕೊಂಡಿರಿ? ಹಾಂ, ಆಟೋ ಸರ್. ಆಟೋ ಇಲ್ಲ ಸರ್, ಬೇರೆ ಅವ್ರ ಸರ್, ಆಟೋ ತೊಗೊಂಡು ಆಟೋದಾಗ ಇಟ್ಕೊಂಡು ಹೋಗ್ಬಿಡ್ತೀವಿ. ಮತ್ತೆ ಅದಕ್ಕೆ ಬಾಡಿಗೆ ಎಷ್ಟು ಕೊಡ್ಬೇಕು? ಬಾಡಿಗೆ ಅಂದರೆ 2 ಮೋಪ್ ತೊಗೊಂಡೋದ್ರೆ 100 ರೂಪಾಯಿ ಕೊಡ್ತೀವಿ ಸರ್, 100 ರೂಪಾಯಿ ಇದ್ರೆ 500 ರೂಪಾಯಿ ಒಬ್ಬನೇ. ಇಬ್ಬರು 3 ಮಂದಿ ಕೊಡ್ಬೇಕಿರ? ಹೋಗ್ತೀವಿ ಸರ್. ಹಂಗಾರೆ ಅನುಕೂಲ ಆಗತ್ತೆ ನಿಮ್ಗೆ, 3 ಮಂದಿ ಕೊಡಿದ್ರೆ 55 ರೂಪಾಯಿ ಬೀಳ್ತದೆ. ಹಾಂ ಸರ್. ನೋಡ್ರಿ ಜನಾರ್ದನ್ ಅವರೇ, ಇಷ್ಟೆಲ್ಲ ನೀವು ಹತ್ತಿ ಬೆಳೀತಾ ಇದ್ದೀರಿ, ಕಾಯಿಪಲ್ಲೆ ಬೆಳೀತಾ ಇದ್ದೀರಿ, ಕರಿಬೇವು ಬೇಸಾಯ ಮಾಡ್ತಾ ಇದ್ದೀರಿ. ಈಗ ಕರಿಬೇವಿಗೆ ತಮಗೆ ಹತ್ತಿರಿ, ಕರಿಬೇವು ಚಲೋ ಬರ್ತದೆ ಅಂತೇಳಿ ಹೇಳಿದಂಥವ್ರು ಯಾರು ನಿಮಗೆ? ನಮ್ಗೆ ಸರ್, ನಮ್ಮ ಅಣ್ಣನ ಮಗ ಸರ್, ಗಣಮೂರತ್. ಹಾಂ, ಅಗ್ರಿಕಲ್ಚರ್ದಾಗ ಜಾಬ್ ಮಾಡ್ತಾನೆ, ಅಗ್ರಿಕಲ್ಚರ್ನಿಂದ ತಂದು ಇಟ್ಟನು ಸರ್. ಬೀಜದ ಎಲ್ಲಿ ತಂದ್ರಿ? ಅವ್ರನ್ನೇ ತಂದ ಸರ್, ಅಗ್ರಿಕಲ್ಚರ್ನಿಂದ. ಹಾಂ, ಹೇಗೆ ಬೀಜದ ರೇಟ್ ಎಷ್ಟು ಬಿತ್ತು ನಿಮ್ಗೆ? ಬೀಜದ ರೇಟ್ 500 ರೂಪಾಯಿ ಕೆಜಿ ಸರ್. ನೀವು ಬೀಜ ಮಾಡಾಕತ್ತೀರಿ ಈಗ? ಇಲ್ಲ ಸರ್, ಬೀಜ ಮಾಡಿಲ್ಲ ಸರ್, ಮಾಡಿಲ್ಲ. ಮಾಡ್ಬೇಕಂತ ಐತಿ ಬೀಜ? ಮಾಡ್ಬೇಕಂತ ಮಾಡಿದ್ ಸರ್, ನನ್ನ ಅದ್ರಾಗ ಗ್ಯಾಪ್ಗಳು ಜಗ್ಗಿ ಆಗ್ಯಾವ ಸರ್, ಅದಕ್ಕೆ ಮಾಡ್ಬೇಕಂತ ಮಾಡಿ. ಬೀಜ ಅಂತಂದ್ರೆ ಏನು ಗಿಡ ಕೊಯ್ಲಾರ್ದ ಹಂಗೆ ಬಿಟ್ಟು ಬಿಡ್ಬೇಕಂತ? ಬಿಟ್ಟು ಬಿಡ್ಬೇಕು ಸರ್, ಅದೇ ಬೀಜ ಸರ್. ಈಗ ಇಷ್ಟೆಲ್ಲ 7 ಎಕರೆ, 1-3 ಎಕರೆ ನೀರಾವರಿ, 10 ಎಕರೆ ಐತಿ ನಿಮ್ಮದು. 10 ಎಕರೆ ಒಕ್ಕಲ್ತನ ಮಾಡೋದು ಅಂತಂದರೆ ಅಷ್ಟು ಸರಳ ಕೆಲಸ ಅಲ್ಲ, ಮನೆಯಲ್ಲಿ ಕೆಲಸ ಮಾಡೋರು ಬೇಕು, ಚೆನ್ನಾಗಿ ಟೈಮ್ ಟು ಟೈಮ್ ಎಲ್ಲ ಮಾಡ್ಬೇಕಾಗತ್ತೆ. ನೀವು ಹೆಂಗೆ ಮಾಡ್ತೀರಿ, ಮನೆಯಲ್ಲೆಲ್ಲ ಅದೀರ ಅಥವಾ ಹೇಗೆ ಕೂಲಿ ಆಳುಗಳನ್ನ ಇಟ್ಕೊಂಡು ಮಾಡ್ತಾರೆ? ಮನೆಯವ್ರು ಇದ್ದೀರಿ ಸರ್, ಅಣ್ಣ ಒಕ್ಕಲ್ತನ ಮಾಡ್ತಾರೆ, ನಾನು ಇದು ಮೇಲೆ ಮಾಡ್ತೀನಿ ಸರ್. ಹಾಂ, ತಾಣ ಇಬ್ಬರು ಕೂಡ ಮಾಡ್ತೀವಿ ಸರ್. ಕೂಲಿ ಆಳುಗಳು ಕಸ ತೆಗೆದು ಎಲ್ಲ ಇಡ್ತೀವಿ ಸರ್, ಆಗ ಅಷ್ಟೊಂದು ಬೇಕಾದಾಗ. ಮತ್ತು ಗೊಬ್ಬರದ ಹೆಂಗೆ ಮಾಡ್ತೀರಿ, ಮನೆಯ ದನದು ಕಟ್ಕೊಂಡಿರಿ? ದನ ಕಟ್ಕೊಂಡ್ರಿ ಸರ್, 2 ಎಮ್ಮೆ ಅವ, 2 ಎತ್ತವ ಸರ್. ಗೊಬ್ಬರ ಎಷ್ಟು ಬರ್ತದೆ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ 3 ಟ್ರ್ಯಾಕ್ಟರ್ ಬರ್ತದೆ ಸರ್. ಹಾಂ, ಇಲ್ಲೇ ಹಾಕ್ತದೆ ಸರ್, ಇಲ್ಲಿ 1 ವರ್ಷ ಅದಕ್ಕೆ ಅತ್ತಿಗೆ ಹೊಲಕ್ಕೆ. ಹಾಂ, ಹೇಗೆ ಅನಿಸ್ತದೆ ರೀ ಜನಾರ್ದನ್ ಅವರ ಒಕ್ಕಲ್ತನ ನೋಡ್ರಿ, ನಿಮಗೆ ನೀರಾವರಿ ಒಳಗೆ ಕಾಯಿಪಲ್ಲೆ ಬೆಳೀತಾ ಇದ್ದೀರಿ, ಬೇರೆ ಬೆಳೆನೂ ಹಾಕ್ತಾ ಇದ್ದೀರಿ, ಟೋಟಲ್ ಆಗಿ ನಿಮಗೆ ಒಕ್ಕಲ್ತನ ಲಾಭ ಅನ್ಸಾಕತ್ತೈತೊ ಹೆಂಗೆ? ಅನ್ಸದ ಸರ್, ರೇಟ್ಗಳ್ದಾಗ ಸರ್, ರೇಟ್ ಬೇಸಿದ್ರೆ ಲಾಭ ಅನಿಸ್ತದೆ, ರೇಟ್ ಇಲ್ಲಾಂದ್ರೆ ಕಷ್ಟ ಅದ ರೈತರದು. ಹಾಂ, ಒಳ್ಳೆ ರೇಟು ಸಿಗ್ಬೇಕು ರೈತರು. ಹಾಂ, ಒಳ್ಳೆ ರೇಟ್ ಸಿಕ್ಕಿದ್ರೆ ರೈತರು ಮುಂದಾಗ್ತಾರ, ಇಲ್ಲಾಂದ್ರೆ ಮತ್ತೆ ಹಂಗೆ ಕಷ್ಟ ಆಗ್ತದೆ ಸರ್. ನಿಮಗೆ ಖರ್ಚು ಮಾಡಿದ್ದು ಬರೋದಿಲ್ಲ? ಬರೋದಿಲ್ಲ ಸರ್. ಈಗ ಈ ವರ್ಷ ಹತ್ತಿ ಇಟ್ಟಿವಿ ಸರ್, ನಮ್ಮ ಮುಂದಿಟ್ಟಿವಿ, ಈ ವರ್ಷ ಏನು ಅದಕ್ಕೆ ಆಗ್ತದೆ, ಲೆವೆಲ್ ಆಗ್ತದೆ ಎಲ್ಲ ಗೊತ್ತಿಲ್ಲ. ಯಾಕೆ ಈ ಸಲ ಹತ್ತಿ ಎಲ್ಲ ಚಲೋ ಅದಾವಲ್ಲ ಮತ್ತೆ? ನಮ್ಮ ಕಡೆ ಮುಂದೆ ಇಟ್ಟಿದ್ದೀವಿ ಸರ್, ಅಂದರೆ ಇದು ಜೂನ್ ಫಸ್ಟ್ದಾಗ ಇಟ್ಟಿದ್ವಿ, ನಾ ನಡುವ ಒಂದು ಎರಡು ತಿಂಗಳ ಮಳೆ ಹೋಯ್ತಲ್ಲ ಅದಕ್ಕೆ ಇದಾಗ್ಬಿಡ್ತದೆ, ಒಣಗಿದ್ವು ಸರ್. ಈಗ ಮತ್ತೆ ಚಿಗ್ರವ ಸರ್. ಏನು ಸಮಯಲ್ಲ, ಹತ್ತಿ ಒಳ್ಳೆ ಧಾರಣೆ ಸಿಗ್ತದೆ ನಿಮಗೆ. ಜೊತೆಗೆ ಮತ್ತೆ ಬೇರೆ ವಿಚಾರ ಯಾವ ರೀತಿ ಡೆವಲಪ್ ಮಾಡ್ಬೇಕಂತದ ಮುಂದೆ ಮುಂದಿನ ದಿನಗಳಲ್ಲಿ? ಮುಂದಿನ ದಿನಗಳಲ್ಲಿ ಇದೆ ಸರ್, ನೋಡೋಣ ಇನ್ನು ಮುಂದೆ ಡೆವಲಪ್ ಮಾಡ್ಬೇಕಂತ ಮಾಡಿವೆ. ಕಾಯಿಪಲ್ಯದೇ ಇದ್ರಾಗೆ ಡೆವಲಪ್ ಮಾಡ್ಬೇಕಂತ. ಮಕ್ಕಳಿಗೆಲ್ಲ ಒಕ್ಕಲ್ತನ ಹೇಳ್ತಾ ಇದ್ದೀರಿ? ಹಾಂ ಹೇಳ್ತಾ ಇರಿ ಸರ್, ಒಕ್ಕಲ್ತನ ಮಾಡ್ತಾರೆ ಸರ್, ಮಕ್ಕಳು ಬರ್ತಾರೆ ಸರ್, ಕೆಲಸ ಮಾಡ್ತಾರೆ, ಶಾಲೆ ಓದ್ತಾರೆ, ಓದ್ತಾರೆ ಸರ್. ಎರಡು ಜೊತೆ ಜೊತೆಯಾಗಿ ಹೋಗ್ಬೇಕು. ಹಾಂ ಎರಡು ಶಾಲೆನೂ ಓದಬೇಕು, ಒಕ್ಕಲ್ತನೂ ಮಾಡ್ಬೇಕು, ಎಲ್ಲ ಮಾಡ್ತಾರೆ ಸರ್, ನಮ್ಮ ನಮ್ಮ ಮಕ್ಕಳೆಲ್ಲ ಮಾಡ್ತಾರೆ ಸರ್. ಒಳ್ಳೆಯದು ಜನಾರ್ದನ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನು ವಿಶೇಷವಾಗಿ ಕರಿಬೇವಿನ ಬೇಸಾಯದ ಅನುಭವ ಹಂಚ್ಕೊಂಡಿದ್ದೀರಿ. ನಿಮ್ಮ ಹಾಗೆ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಜೊತೆ ಕೃಷಿ ಒಂದು ಬದುಕನ್ನು ಕಲಿಸಿಕೊಡೋದು ಭಾಳ ಮುಖ್ಯ. ನಮ್ಮ ರೈತ ಬಾಂಧವರು ತಮ್ಮ ಮಕ್ಕಳಿಗೆ ಯಾರು ಶಾಲೆ ಕಲಿಸ್ತಾ ಇದ್ದಾರೆ ಅವರಿಗೂ ಸಹ ಕೃಷಿಯನ್ನು ಹೇಗೆ ಮಾಡಬೇಕು, ಯಾವ ಬೆಳೆಯನ್ನು ಹೇಗೆ ಏನು, ಕೃಷಿ ಕೆಲಸಗಳಂದರೆ ಏನು, ಹೇಗೆ ಮಾಡ್ಬೇಕಂತಕ್ಕಂಥ ಒಂದು ಜ್ಞಾನವನ್ನು ಕೊಟ್ಟರೆ ಖಂಡಿತ ನಮ್ಮ ಕೃಷಿ ಮುಂದಿನ ದಿನಗಳಲ್ಲಿ ಸಹ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಪ್ಪ ಅಂದರೆ ಮಕ್ಕಳಿಗೆಲ್ಲ ನಾವು ಶಾಲೆ ಕಲಿಸ್ಕೊಂತ ಹೋದರೆ ಕೃಷಿ ಜ್ಞಾನವನ್ನು ನಾವು ಮಕ್ಕಳಿಗೆ ಕೊಡದೆ ಹೋದರೆ ಖಂಡಿತ ನಮ್ಮ ಕೃಷಿ ಒಂದು ದಿವಸ ಅಧೋಗತಿಗೆ ಹೋಗುವ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೀವಿ ನಾವು, ಒಕ್ಕಲ್ತನ ಮಾಡೋರು ಯಾರು ಇಲ್ಲ, ಹೊಲಗಳನ್ನು ಮಾಡಲಿಕ್ಕೂ ಯಾರು ಮುಂದೆ ಬರ್ತಾ ಇಲ್ಲ ಅಂತಕ್ಕಂಥದ್ದು. ಮಕ್ಕಳೆಲ್ಲ ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟರ್ಸು ಆಗಿಬಿಟ್ಟಿದ್ದಾರೆ, ತಮ್ಮ ಹೊಲಗಳನ್ನು ಲೀಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಲೀಸ್ ಕೊಡಲಿಕ್ಕೆ ತೊಗೊಳ್ಳಿಕ್ಕೆ ಯಾರು ಬರ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಹೊಲವನ್ನು ನಾವೇ ಸ್ವತಃ ಉಳುಮೆಯನ್ನು ಮಾಡಿ ಒಂದು ಪರಿಶ್ರಮ ಪಟ್ಟು ಬೆಳೆದ್ರೆ ಖಂಡಿತ ಒಳ್ಳೆಯ ಲಾಭವನ್ನು ಪಡೀಲಿಕ್ಕೆ ಸಾಧ್ಯತೆ. ನಿಮ್ಮಂಥ ರೈತರು ಸಾಕಷ್ಟು ಜನ ಇದ್ದಾರೆ, ನಿಮ್ಮ ಹಾಗೆ ಕೃಷಿಯನ್ನು ಮಾಡಲಿಕ್ಕೆ ರೈತರು ಮುಂದೆ ಬರಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ಜನಾರ್ದನ್ ಅವರೇ ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಅನ್ವರ ಗ್ರಾಮದ ಜನಾರ್ದನ್ ಅವರ ಕರಿಬೇವು ಮತ್ತು ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರು ಈಗ ಕೇಳಿ ಹಿಂಗಾರು ಹಂಗಾಮಿನ 2021-22 ಸಾಲಿನ ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಕುರಿತು ಕೃಷಿ ಅರ್ಥಶಾಸ್ತ್ರ ವಿಭಾಗದ ಡಾಕ್ಟರ್ ಜಿಬಿ ಲೋಕೇಶ್ ಅವರೊಡನೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ 2022-23 ಸಾಲಿಗೆ ಹಿಂಗಾರು ಹಂಗಾಮಿಗೆ ಈಗಾಗಲೇ ಘೋಷಣೆಯಾಗಿದೆ. ಈ ಒಂದು ವಿಷಯದ ಕುರಿತಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ತಜ್ಞರಾದಂಥ ಡಾಕ್ಟರ್ ಜಿ ಬಿ ಲೋಕೇಶ್ ಅವರಿದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಲೋಕೇಶ್ ಅವರೇ. ನಮಸ್ಕಾರ, ಹಾಗೂ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಸರ್ ಹೇಳಿ, ಈಗ ಪ್ರತಿ ವರ್ಷವೂ ಬೆಂಬಲ ಬೆಲೆ ಘೋಷಣೆಯಾಗುತ್ತೆ, ಈಗ ಹಿಂಗಾರು ಹಂಗಾಮಿಗೆ ಬೆಂಬಲ ಬೆಲೆ ಘೋಷಣೆಯಾಗಿದೆ, 2022-23 ಒಂದು ಮಾರುಕಟ್ಟೆಯ ಅವಧಿಗಾಗಿ ಘೋಷಣೆ ಮಾಡಿತು ಸರ್ಕಾರ ಇತ್ತೀಚೆಗೆ. ಹೇಳಿ ಸ್ವಲ್ಪ ವಿವರ, ಯಾವ್ಯಾವ ಬೆಲೆಗಳಿಗೆ ಎಷ್ಟೆಷ್ಟು ರೇಟ್ ಇದೆ ಅಂತೇಳಿ. ಇತ್ತೀಚೆಗೆ ಅಂದರೆ ಕಳೆದ ವಾರದಲ್ಲಿ ಈ ಹಿಂಗಾರು ಹಂಗಾಮಿಗೆ ಸಾಮಾನ್ಯ ಬೆಂಬಲ ಬೆಲೆ, ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. 2022-23 ಮಾರುಕಟ್ಟೆ ವರ್ಷಕ್ಕೆ ಇದನ್ನ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಹಿಂಗಾರು ಬೆಳೆಗಳಂದ ತಕ್ಷಣ ರಾಷ್ಟ್ರ ಮಟ್ಟದಲ್ಲಿ ಪ್ರಮುಖವಾಗಿ 6 ಬೆಳೆಗಳು ಬರ್ತವೆ. ಆ ಬೆಳೆಗಳಂದರೆ ಮುಖ್ಯವಾಗಿ ಅಂದರೆ ಗೋಧಿ, ಬಾರ್ಲಿ, ಕಡಲೆ, ಲೆಂಟಿಲ್ ಅಥವಾ ಚೆನ್ನಂಗಿ ಬೇಳೆ ಅಂತ ಕರಿತೀವಿ ನಾವು, ಅಥವಾ ಸಾಸಿವೆ, ರೇಪ್ ಸೀಡ್ ಆ್ಯಂಡ್ ಮಸ್ಟರ್ಡ್ ಅಥವಾ ಸಾಸಿವೆ, ಆಮೇಲೆ ಕುಸುಬೆ. ಇವು ಪ್ರಮುಖವಾದ 6 ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ಇತ್ತೀಚೆಗೆ. ಅವುಗಳಲ್ಲಿ ಪ್ರಮುಖವಾಗಿ ನಾವು ಒಂದಾಗಿ ನೋಡಿದರೆ ಗೋಧಿ ಈ ವರ್ಷ 2015 ರೂಪಾಯಿ ಆಗಿದೆ. ಅದೇ ರೀತಿ ಬಾರ್ಲಿ 1635 ರೂಪಾಯಿ ಇದೆ. ಕಡಲೆ 5230 ರೂಪಾಯಿ ಇದೆ. ಲೆಂಟಿಲ್ ಅಥವಾ ಚೆನ್ನಂಗಿ ಬೇಳೆ 5500 ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ, ಅಥವಾ ಸಾಸಿವೆಗೆ 5050 ರೂಪಾಯಿ ಇದೆ, ಅದು ಕುಸುಬೆಗೆ 5441 ರೂಪಾಯಿ ಇದೆ. ಇವು ಮುಂದೆ ಬರತಕ್ಕಂಥ ಹಂಗಾಮಿನ ಬೆಂಬಲ ಬೆಲೆಗಳು. ಸರ್ಕಾರ ಖರೀದಿ ಮಾಡ್ತಾರೆ, ಬೆಲೆ ಬಿಸ್ತಾ ಕುಸಿದಾಗ ಸರ್ಕಾರವು ಮಧ್ಯಪ್ರವೇಶ ಮಾಡಿ ಇವುಗಳನ್ನು ಆ ಕನಿಷ್ಠ ಬೆಂಬಲ ಬೆಲೆಗೆ ಖರೀದಿ ಮಾಡುತ್ತೆ. ಈಗ 2021-22 ಸಾಲಿನಲ್ಲಿ ಎಷ್ಟಿತ್ತು, ಹೋದ ವರ್ಷ ಎಷ್ಟಿತ್ತು, ಈಗ ಎಷ್ಟು ಫರಕ್ ಆಯಿತು, ಎಷ್ಟು ವೇರಿಯೇಷನ್ ಆಯ್ತು? ಈಗ ಒಂದು ಪ್ರಮುಖ ಒಳ್ಳೆ ಪ್ರಶ್ನೆ, ಹೋದ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟಿದೆ, ಅದಕ್ಕಿಂತ ವ್ಯತ್ಯಾಸ ಎಷ್ಟಾಗಿದೆ, ಈ ಎರಡು ರೀತಿಯಿಂದ ನಾವು ವ್ಯತ್ಯಾಸ ನೋಡೋಣ. ಒಂದು ಕಳೆದ ವರ್ಷಕ್ಕೆ ಈ ವರ್ಷ ಎಷ್ಟೆಷ್ಟು ಬದಲಾವಣೆ ಆಗಿದೆ, ಆಮೇಲೆ ಎಷ್ಟು ಪರ್ಸೆಂಟೇಜಲ್ಲಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಉದಾಹರಣೆಗೆ ಹೇಳ್ತಾ ಗೋಧಿ ತಗೊಳ್ಳೋಣ. ಗೋಧಿಯಲ್ಲಿ ಹೋದ ವರ್ಷ 1975 ರೂಪಾಯಿ ಇತ್ತು ಕನಿಷ್ಠ ಬೆಂಬಲ ಬೆಲೆ, ಈ ವರ್ಷ 2015 ರೂಪಾಯಿ, ಅಂದರೆ 40 ರೂಪಾಯಿ ಜಾಸ್ತಿ ಆಗಿದೆ ಒಂದು ಕ್ವಿಂಟಲ್ಗೆ ಎಲ್ಲನೂ ಕ್ವಿಂಟಲಲ್ಲಿ. ಅದೇ ರೀತಿ ಬಾರ್ಲಿ 35 ರೂಪಾಯಿ ಜಾಸ್ತಿ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ. ಅದೇ ರೀತಿಯಲ್ಲಿ ಕಡಲೆ 130 ರೂಪಾಯಿ ಜಾಸ್ತಿ ಆಗಿದೆ ಕಳೆದ ವರ್ಷಕ್ಕೆ. ಅದೇ ರೀತಿ ಚೆನ್ನಂಗಿ ಬೆಳೆ 400 ರೂಪಾಯಿ ಜಾಸ್ತಿ ಆಗಿದೆ. ಅದೇ ರೀತಿಯಾಗಿ ಸಾಸಿವೆ 400 ರೂಪಾಯಿ ಆಗಿದೆ. ಕುಸುಬೆ 114 ರೂಪಾಯಿ ಜಾಸ್ತಿ ಆಗಿದೆ. ಸೊ ಇದರಲ್ಲಿ ಈಗ ಲಾಭಾಂಶ ಎಷ್ಟು ಬರುತ್ತೆ ಅಂದರೆ, ಈಗ ನಮ್ಮ ಸರ್ಕಾರ ನಾವು ಈಗ ತಮ್ಮೆಲ್ಲರಿಗೆ ತಿಳಿದ ಹಾಗೆ ಇಲ್ಲಿ ನಮ್ಮಲ್ಲಿ ಭರಿಸಿದ ವೆಚ್ಚ ಮತ್ತು ಅದಕ್ಕೆ ಭರಿಸಿದ ವೆಚ್ಚ ಮತ್ತು ಕುಟುಂಬ ಸದಸ್ಯರ ಕೂಲಿ ವೆಚ್ಚ ಮತ್ತು ಅವೆರಡು ಸೇರಿ ಅದಕ್ಕೆ 50% ಸೇರಿದಾಗ 50% ಲಾಭಾಂಶ ಸೇರಿ ಇದನ್ನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿರ್ತಾರೆ. ಈ ಬೆಳೆಗಳಿಗೆ ಲಾಭಾಂಶ 50%ಗಿಂತ ಜಾಸ್ತಿ ಇದೆ. ಈಗ ಕಳೆದ ವರ್ಷಕ್ಕೆ ಮಾಡಿದಾಗ ಎಷ್ಟಿದೆ ಅಂದರೆ, ಖರ್ಚು ನೋಡಿದಾಗ ಇದು ಖರ್ಚು ಯಾವ ಥರ ಲೆಕ್ಕ ಇದೆ ಅಂದರೆ, ನಮ್ಮಲ್ಲಿ ರಾಷ್ಟ್ರೀಯ ಸರಾಸರಿ ಖರ್ಚು ಇದು. ಯಾಕಂದರೆ ಆ ರಾಜ್ಯಕ್ಕೆ ಅಥವಾ ಜಿಲ್ಲೆಗೆ ಅಥವಾ ಒಂದು ರೈತರತಿ ವ್ಯತ್ಯಾಸ ಇರಬಹುದು. ಬಟ್ ಆದರೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ವಿಂಟಲ್ ಗೋಧಿ ಬೆಳಿಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಲೆಕ್ಕ ಹಾಕಿರ್ತಾರೆ. ಅಂದರೆ ಇದನ್ನು ನಮ್ಮಲ್ಲಿ ಏನು ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ಇದೆ, ಅವರಲ್ಲಿ ಪ್ರತಿ ಎಲ್ಲ ರಾಜ್ಯದ್ದು ಎಲ್ಲ ಜಿಲ್ಲೆ ಪ್ರಮುಖವಾದ ಬೆಳೆಗಳಿಗೆ ಪ್ರತಿ ವರ್ಷ ಲೆಕ್ಕಾಚಾರ ಮಾಡಿ ಇದೊಂದು ಒಂದು ಒಂದಕ್ಕೆ ಅಂದಾಜು ಮಾಡಿರ್ತಾರೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ, ಗೋಧಿ ಬೆಳಿಲಿಕ್ಕೆ ಈ ವರ್ಷ ಖರ್ಚು ಎಷ್ಟಾಗ್ಬೋದು ಅಂದ್ರೆ, 1 ಕ್ವಿಂಟಾಲ್ಗೆ 1,800 ರೂಪಾಯಿ ಇದೆ, 1,800 ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಲಾಭಾಂಶ 100% ಸೇರಿದಾಗ ಈಗ ಹೇಳಿದಾಗ 2,015 ರೂಪಾಯಿ ಅವರಿಗೆ ಈ ವರ್ಷ ಬೆಂಬಲ ಬೆಲೆ ನಿಗದಿ ಮಾಡಿದ್ದಾರೆ. ಅದೇ ಥರ ನಮ್ಮ ಈ ಭಾಗದಲ್ಲಿ ಕಡಲೆ 1 ಕ್ವಿಂಟಾಲ್ ಕಡಲೆ ಬೆಳಿಲಿಕ್ಕೆ ಅಂದಾಜಿಸಿದ ಖರ್ಚು 3,004 ರೂಪಾಯಿ 1 ರೂಪಾಯಿ. ಅದಕ್ಕೆ 74% ಲಾಭಾಂಶ ಸೇರಿಸಿದ್ರೆ 5,230 ರೂಪಾಯಿ ಒಂದು ಈ ಬೆಂಬಲ ಕನಿಷ್ಠ ಬೆಂಬಲ ಬೆಲೆ ಈ ವರ್ಷ ನಿಗದಿ ಮಾಡಿದ್ದಾರೆ. ಅದೇ ತರ ಸಾಸಿವೆ ನೋಡಿದಾಗ ಖರ್ಚು 2,523 ರೂಪಾಯಿ ಆಯಿತು 1 ಕ್ವಿಂಟಾಲ್ಗೆ, ಲಾಭಾಂಶ 100% ಸೇರಿಸಿದಾಗ ಈ ಸರಿ ನಿಗದಿ ಆಗಿರೋದು 5,050 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಇದೆ. ಸೊ ಅದೇ ರೀತಿಯಾಗಿ ಕುಸುಬೆ 1 ಕ್ವಿಂಟಾಲ್ ಕುಸುಬೆ ಬೆಳೀಲಿಕ್ಕೆ 3,627 ರೂಪಾಯಿ ಇದೆ, ಅದಕ್ಕೆ 50% ಸೇರಿದಾಗ 5,441 ರೂಪಾಯಿ ಆಗುತ್ತೆ. ಅಂದರೆ ಒಟ್ಟಾರೆ ಬೆಂಬಲ ಬೆಲೆಗಳಂತಂದ್ರೆ ರೈತರ ಉತ್ಪಾದನಾ ಒಂದು ಖರ್ಚವನ್ನ ಲೆಕ್ಕ ಹಾಕಿ ಇದು ಘೋಷಣೆ ಆಗುತ್ತೆ. ಹೌದು, ಪ್ರಮುಖವಾಗಿ ಇನ್ನು ಇತರ ಅಂಶಗಳನ್ನು ಸೇರಿಸುತ್ತಾರೆ. ಅದರಲ್ಲಿ ಪ್ರಮುಖವಾದ ಅಂಶ ಏನಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್, ಅಂದ್ರೆ 1 ಕ್ವಿಂಟಾಲ್ ಉತ್ಪನ್ನ ಬೆಳಿಲಿಕ್ಕೆ ಎಷ್ಟು ಖರ್ಚು ತಗಲುತ್ತೆ ಅದ್ರ ಮೇಲೆ ಲೆಕ್ಕ ಹಾಕಿ ಅದರಲ್ಲಿ ಖರ್ಚಲ್ಲಿ ಯಾವ ತರ ಮಾಡ್ತಾರೆ ಅಂದ್ರೆ ಭರಿಸಿದ ವೆಚ್ಚ ಅಂದ್ರೆ ಏನ್ ಮಾಡ್ಬೇಕು, ನಮ್ಮಲ್ಲಿ ಎಲ್ಲಾ ಕೈಯಿಂದ ದುಡ್ಡು ಕೊಟ್ಟು ಖರ್ಚು ಮಾಡಿರ್ತೀವಿ, ಬೀಜ ಗೊಬ್ಬರ ಅಥವಾ ಕ್ರಿಮಿನಾಶಕ ಇರ್ಬೋದು ಅಥವಾ ಬರ್ತಕ್ಕಂಥ ಕೂಲಿ ಆಳುಗಳದ್ದಿರ್ಬೋದು ಅಥವಾ ನಮ್ಮಲ್ಲಿ ಯಾವ್ದು ಟ್ರ್ಯಾಕ್ಟರ್ ಇರ್ಬೋದು ಎತ್ತುಗಳದಿರ್ಬೋದು, ಅದ್ರ ಜೊತೆಗೆ ನಾವು ಮನೆ ಮನುಷ್ಯರು ಕುಟುಂಬಸ್ಥರು ಕೆಲಸ ಮಾಡ್ತೀವಿ, ಅದಕ್ಕೆ ಸೇರಿಸಿ ಒಟ್ಟು ತಗಲಿದ ಖರ್ಚು ಅದಕ್ಕೆ ತಕ್ಕಂತಕ್ಕಂಥ ಬಡ್ಡಿ ಆಮೇಲೆ ಏನು ನಮ್ಮ ಸವಕಳಿ ಕೆಲವೆಲ್ಲ ಎಲ್ಲ ಸೇರಿಸಿದ್ದಕ್ಕೆ ಪ್ಲಸ್ ಅದಕ್ಕೆ ನಮ್ಮಲ್ಲಿ ಕನಿಷ್ಠ 50% ಲಾಭಾಂಶ ಸೇರಿಸಿ ಮಾಡ್ಬೇಕಂತಿದೆ. ಬಟ್ ಆದ್ರೆ ಈ ಪ್ರಮುಖ ಬೆಳೆಗಳಿಗೆ 50%ಗಿಂತ ಜಾಸ್ತಿ ಲಾಭಾಂಶ ಸೇರಿಸಿ ಈ ವರ್ಷ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ. ಈಗ ಬೆಂಬಲ ಬೆಲೆಗಳು ಪ್ರತಿ ವರ್ಷ ಘೋಷಣೆ ಆಗ್ತಾ ಇರ್ತವೆ, ಬೆಂಬಲ ಬೆಲೆಯಲ್ಲಿ ಖರೀದಿ ಸಹ ಒಂದು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇರ್ತವೆ. ಈ ಜಿಲ್ಲಾ ಮಟ್ಟದಲ್ಲಿ ಖರೀದಿಯನ್ನ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಹೇಗಾಗತ್ತಂತ? ಸೊ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ಏನಾಗುತ್ತಂದ್ರೆ, ಪ್ರಮುಖವಾಗಿ ಇವು ನಮ್ಮಲ್ಲಿ ಯಾವ ಉತ್ಪನ್ನವು ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೀತಾರೆ ಅನ್ನೋದು ನಮ್ಗೆಲ್ಲರಿಗೆ ತಿಳಿದಿರುತ್ತೆ ಮೊದಲಲ್ಲಿ. ಆ ಉದಾಹರಣೆಗೆ ತೊಗರಿ ಅಂದ ತಕ್ಷಣ ಕಲಬುರಗಿ ಬರುತ್ತೆ, ಕಡಲೆ ಅಂದ ತಕ್ಷಣ ನಮ್ಮಲ್ಲಿ ಈಗ ಉತ್ತರ ಕರ್ನಾಟಕ ಬರ್ಬೋದು, ಈಗ ನಮ್ಮಲ್ಲಿ ಕಲಬುರಗಿ ಇರ್ಬೋದು, ರಾಯಚೂರು ಇರ್ಬೋದು, ಗದಗ ಇರ್ಬೋದು, ರಾಯಚೂರು ಬರುತ್ತೆ ಭತ್ತ. ಅದೇ ತರ ಇಲ್ಲಿ ನಮ್ಮಲ್ಲಿ ಹಿಂಗಾರಿ ಬೆಳೆಗಳಂದ್ರೆ ಕಡಲೆ ಪ್ರಮುಖವಾಗಿ ಈ ಭಾಗದಲ್ಲಿ ನಾವು ಬೆಳೆಯತಕ್ಕಂಥ ಕಡಲೆ. ಕಡಲೆ ಹಿಂಗಾರಿ ಈಗ ಗೊತ್ತಾಗುತ್ತೆ ಎಷ್ಟು ಉತ್ಪನ್ನ ಬರ್ತಾ ಇದೆ, ಯಾವ ತಿಂಗಳಲ್ಲಿ ನಮ್ಮಲ್ಲಿ ಈಗ ಹಿಂಗಾರಿ ಬೆಳೆ ಅಂತ ಮಾರುಕಟ್ಟೆಗೆ ಬರುತ್ತೆ, ಆ ಮಾರುಕಟ್ಟೆಗೆ ಬರಬೇಕಾದಾಗ ಬೆಲೆ ಎಷ್ಟಿದೆ ಆ ಸುಗ್ಗಿಯಲ್ಲಿ, ಆ ಬೆಲೆ ನೋಡಿದಾಗ ಬೆಂಬಲ ಬೆಲೆಗಿಂತ ಕಡಿಮೆ ನಮ್ಮಲ್ಲಿ ಮಾರುಕಟ್ಟೆಯಲ್ಲಿ ಏನಾದರೂ ವಹಿವಾಟು ನಡೆಸ್ತಾ ಇದ್ದಾಗ ಆ ಸಂಬಂಧಪಟ್ಟ ಎಲ್ಲರೂ ಮಾನಿಟರಿಂಗ್ ಟೀಮ್ ಏನಿರುತ್ತೆ, ಮಾರುಕಟ್ಟೆ ಅಧಿಕಾರಿಗಳು ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ರೈತರು ರೈತ ಸಂಘಟನೆಗಳು ಇರ್ಬೋದು, ಅದು ಒಂದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಒಂದು ವರದಿ ನೀಡ್ತಾರೆ. ಆ ವರದಿ ನೀಡಿದ ಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಏನು ಮಾಡ್ತಾರೋ ಅದರಲ್ಲಿ ಸಮಾಲೋಚನೆ ಮಾಡಿ, ರಾಜ್ಯ ಸರ್ಕಾರ ಸಮಾಲೋಚನೆ ಮಾಡಿ, ಕೇಂದ್ರ ಸರ್ಕಾರ ಸಮಾಲೋಚನೆ ಮಾಡಿ ಬೆಂಬಲ ಬೆಲೆ ಕಡಿಮೆ ಇದೆ ಅಂತೇಳಿ ಅದಕ್ಕೆ ಖರೀದಿ ಕೇಂದ್ರ ಎಲ್ಲೆಲ್ಲಿ ಓಪನ್ ಮಾಡಬೇಕು, ಎಷ್ಟು ಓಪನ್ ಮಾಡಬೇಕು, ಎಷ್ಟು ನಾವು ಪ್ರೊಕ್ಯೂರ್ಮೆಂಟ್ ಮಾಡಬೇಕಂತ ಇದು ಎಲ್ಲ ಲೆಕ್ಕಾಚಾರ ಹಾಕಿ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಾರೆ. ಈಗ ತಾವು ಹೇಳಿದಾಗ ಬೆಂಬಲ ಬೆಲೆ ಘೋಷಣೆಯಾಗೋದು ಉತ್ಪಾದನಾ ವೆಚ್ಚವನ್ನು ನೋಡಿಬಿಟ್ಟು 1 ಕ್ವಿಂಟಾಲ್ ಉತ್ಪಾದನೆಯನ್ನು ಮಾಡಲಿಕ್ಕೆ ಎಷ್ಟಾಗತ್ತೆ ಅದರ ಮೇಲೆ ಬೆಂಬಲ ಬೆಲೆ ನಿರ್ಧಾರ ಆಗುತ್ತೆ. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಲೆಕ್ಕ ಹಾಕ್ತಾರೆ ಉತ್ಪಾದನಾ ವೆಚ್ಚವನ್ನು. ಈಗ ರೈತರು ಕೆಲವೊಮ್ಮೆ ವಾದ ಮಾಡ್ತಿರ್ತಾರೆ, ಇಲ್ಲರಿ ನಮ್ಮದು ತೊಗರಿಯನ್ನು ಬೆಳಿಲಿಕ್ಕೆ 5,000 ರೂಪಾಯಿ ಖರ್ಚು ಬರುತ್ತೆ, 4,500 ರೂಪಾಯಿ ಖರ್ಚಾಗತ್ತೆ 1 ಕ್ವಿಂಟಾಲ್ ಬೆಳಿಲಿಕ್ಕೆ, ಏನು ಬೆಂಬಲ ಬೆಲೆ ಕೊಟ್ಟರೆ ಲಾಭ ಇದೆ ನಮಗೆ, ಇಷ್ಟು ಕಡಿಮೆ ಬೆಂಬಲ ಬೆಲೆ ಇದೆ ಅಂತಕ್ಕಂಥ ವಾದ ವಿವಾದಗಳು ನಡೀತವೆ. ತಾವು ತಜ್ಞರಾಗಿ ಏನು ಹೇಳ್ತಿರಿ ಇದಕ್ಕೆ? ಸೊ ವಾದ ವಿವಾದಗಳ ಪ್ರತಿಯೊಂದನ್ನು ಸಮೇತ ನಾವು ನೋಡಿದಾಗ ಪ್ರತಿಯೊಂದು ಉತ್ಪನ್ನದಾಗ ಈಗ ನಮ್ಮಲ್ಲಿ ಗೊತ್ತಿದ್ದಾಗ ಕಡಲೆ ತಗೊಳ್ಳೋಣ, ಹಿಂಗಾರಿಯಲ್ಲಿ 1 ಕ್ವಿಂಟಾಲ್ ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದಕ್ಕೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವ್ಯತ್ಯಾಸ ಆಗುತ್ತೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಸ್ವಾಭಾವಿಕ ಸಂಪನ್ಮೂಲ ಇರ್ಬೋದು ಅಥವಾ ಆತಕ್ಕಿರ್ತಕ್ಕಂಥ ತಾಂತ್ರಿಕತೆ ಇರ್ಬೋದು, ಜಿಲ್ಲೆ ಇರ್ಬೋದು, ತಾಲೂಕು ಇರ್ಬೋದು, ಒಂದು ರೈತದಿಂದ ಇನ್ನೊಂದು ಹೊಲಕ್ಕೆ ಇಳುವರಿ ವ್ಯತ್ಯಾಸ ಇದ್ದೇ ಇರುತ್ತೆ. ಯಾಕಂದರೆ ಅಲ್ಲಿ ಯಾವ ಥರ ಅವರು ಬೆಳೆ ಬೆಳೀತಾರೆ, ಯಾವ ಥರ ತಾಂತ್ರಿಕತೆಯನ್ನು ಉಪಯೋಗಿಸಿದ್ದಾರೆ ಅಥವಾ ಮಣ್ಣಿಂದು ನೀರಾವರಿ ಸೌಕರ್ಯ ಇದೆ, ಈ ಎಲ್ಲ ಅಂಶಗಳನ್ನು ತಗೊಂಡಾಗ ವ್ಯತ್ಯಾಸ ಇದ್ದೇ ಇರುತ್ತೆ. ಸೊ ಅದಕ್ಕೇನಾಗುತ್ತೆ ಅಂದ್ರೆ ಕೆಲವು ವಿಭಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ನಾವು ಒಂದು ಬೆಲೆ ನಿಗದಿ ಮಾಡಬೇಕಾಗತ್ತೆ. ಪ್ರತಿಯೊಂದು ರಾಜ್ಯಕ್ಕೆ, ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ತಾಲೂಕಿಗೆ ಮಾಡ್ಲಿಕ್ಕೆ ರೈತರಿಗೆ ಮಾಡ್ಲಿಕ್ಕೆ ಬರಲ್ಲ. ಸೊ ನಾವು ಈಗ ಏನ್ ಮಾಡ್ಬೋದು ಇದರಿಂದ ಅಂದ್ರೆ, ಪ್ರತಿಯೊಬ್ಬ ರೈತರು ಅವರಿಗೆ ನಮ್ಮಲ್ಲಿ ಖರ್ಚು ಎಷ್ಟು ಬರುತ್ತೆ ಒಂದು ಕ್ವಿಂಟಲ್ ಕಡಲೆ ಬೆಳಿಲಿಕ್ಕೆ ಅಂತ ಪ್ರತಿಯೊಬ್ಬ ರೈತರಿಗೆ ಗೊತ್ತಿರುತ್ತೆ ಆ ಪ್ರದೇಶದಲ್ಲಿ. ಅವರು ನೋಡಿದಾಗ, ಈ ಬೆಂಬಲ ಬೆಲೆ ನೋಡಿದಾಗ, ನಾವು ಬೆಂಬಲ ಬೆಲೆಗೂ ಮತ್ತು ನಮ್ಮ ಖರ್ಚು ನೋಡಿದಾಗ ನಮಗೆ ಲಾಭಾಂಶ ಬರುತ್ತೆ ಇಲ್ವೇ ಅಂತ ರೈತ ತೀರ್ಮಾನ ಮಾಡಿ ಅದು ಇಂಥ ಬೆಳೆ ಬೆಳಿಬಹುದು ಅಥವಾ ಇಷ್ಟು ಪ್ರದೇಶದಲ್ಲಿ ನಾವು ಬೆಳಿಬಹುದು, ಈ ತರ ನಿರ್ಧಾರ ತಗೊಳ್ಳಕ್ಕೆ ಬೆಂಬಲ ಬೆಲೆ ಒಂದು ಮಾರ್ಗಸೂಚಿ ಅಥವಾ ದಿಕ್ಸೂಚಿ ಅಂತ ನಾವು ಹೇಳ್ಬೋದು. ಅಂದ್ರೆ ಬೆಂಬಲ ಬೆಲೆ ನೋಡ್ಬಿಟ್ಟು ರೈತರು ತಮ್ಮ ಬೆಳೆ ಒಂದು ಉತ್ಪಾದಕತೆ ನೋಡ್ಬೇಕು, ಬೆಲೆ ಯೋಜನೆ, ಬೆಲೆ ಏನು ಬೆಳೆ ಯೋಜನೆ ಮಾಡಬಹುದು ಅಥವಾ ಎಷ್ಟು ಪ್ರದೇಶ ಮಾಡಬಹುದು, ಆಮೇಲೆ ಉತ್ಪಾದಕತೆ ಎಷ್ಟಿದೆ, ಎಷ್ಟು ಖರ್ಚು ತಗಲ್ಬಹುದು ನಮಗೆ ಆ ಬೆಳೆ ಬೆಳಿಲಿಕ್ಕೆ, ಇದರಲ್ಲಿ ಲಾಭಾಂಶ ಎಷ್ಟಿದೆ ಅನ್ನಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ರೈತರಿಗೆ. ಸಾಮಾನ್ಯವಾಗಿ ಬೆಂಬಲ ಬೆಲೆಗಳು ಘೋಷಣೆಯಾದಾಗೆ ಸರ್ಕಾರ ಕೆಲವೊಂದು, ನಮ್ಮ ಉದಾಹರಣೆ ಅಂತಂದ್ರೆ ರಾಯಚೂರು ಜಿಲ್ಲೆಗೆ ಬಂದಾಗ ರಾಯಚೂರಲ್ಲಿ ಭತ್ತ ಖರೀದಿ ಮಾಡ್ತಾರೆ, ಕಡಲೆ ಖರೀದಿ ಕೇಂದ್ರಗಳು ಪ್ರಾರಂಭ ಆಯಿತು, ಜೋಳ ಖರೀದಿ ಕೇಂದ್ರಗಳನ್ನು ಮಾಡಿದರು. ಹೇಗೆ ಇಲ್ಲಿ 100ಕ್ಕೆ 100ರಷ್ಟು ಉತ್ಪಾದನೆಯನ್ನ ಸರ್ಕಾರ ಖರೀದಿ ಮಾಡ್ತದಂತೀರಾ, ಅಥವಾ ಕೇವಲ ಕೆಲವೊಂದು ಪ್ರತಿಶತದಷ್ಟು ಮಾತ್ರ ಖರೀದಿ ಆಗತ್ತಂತೀರ ಹೇಗೆ ಸರ್? ಇದರಲ್ಲಿ 100ಕ್ಕೆ 100ರಷ್ಟು ಖರೀದಿ ಮಾಡತಕ್ಕಂತ ಅವಶ್ಯಕತೆ ಬರೋದಿಲ್ಲ. ಯಾಕಂದ್ರೆ ಎಲ್ಲ ಬೆಳೆದೆಲ್ಲ ರೈತರು ಮಾರೋದಿಲ್ಲ ಮಾರುಕಟ್ಟೆಯಲ್ಲಿ. ಇದರಲ್ಲಿ ಏನಾಗುತ್ತೆ, ಮಾರುಕಟ್ಟೆ ನಮ್ಮಲ್ಲಿ ಏನಾಗಿದೆ, ಬೆಲೆ ನಿರ್ಧಾರ ನಮ್ಮಲ್ಲಿ ಪೂರೈಕೆ ಮತ್ತು ಬೇಡಿಕೆ ಬೆಲೆ ನಿರ್ಧಾರ ಮಾಡೋದು. ಈ ಥರ ಇಲ್ಲಿ ಏನಾಗಿದೆ ಅಂದರೆ, ನಮ್ಮಲ್ಲಿ ಸರ್ಕಾರ ನಿಬಂಧನೆಗಳು ಸಮೇತ ಇದೆ, ಕೇಂದ್ರ ಸರ್ಕಾರ ನಿಬಂಧನೆಗಳಲ್ಲಿ. ಯಾಕಂದರೆ ಇದು ನಾವೇನು ಖರೀದಿ ಮಾಡ್ತೀವಿ, ರಾಜ್ಯ ಸರ್ಕಾರ ಮಾಡುತ್ತೆ, ಅದಕ್ಕೆ ಅಷ್ಟೊಂದು ಹಣವನ್ನು ಕೇಂದ್ರ ಸರ್ಕಾರ ಅವರಿಗೆ ಮರುಪಾವತಿ ಮಾಡುತ್ತೆ ರಾಜ್ಯ ಸರ್ಕಾರಕ್ಕೆ. ಈಗ ಅದರಲ್ಲಿ ಕೆಲವಲ್ಲಿ ನನಗೆ ತಿಳಿದ ಮಟ್ಟಿಗೆ 25% ವರೆಗೆ ನಾವು ಖರೀದಿ ಮಾಡಿಬಿಟ್ರೆ ಒಟ್ಟು ಉತ್ಪನ್ನದಲ್ಲಿ ಆ ಪ್ರದೇಶದಲ್ಲಿ ಎಷ್ಟು ಉತ್ಪನ್ನ ಆಗುತ್ತೆ ಅಂತ ನಮ್ಮಲ್ಲಿ ಅಂದಾಜು ಸಿಗುತ್ತೆ, ಎಷ್ಟು ಇದೆ, ಎಷ್ಟು ಇಳುವರಿ ಇದೆ, ಎಷ್ಟು ಉತ್ಪನ್ನ ಬರುತ್ತೆ. ಅದರಲ್ಲಿ ಸುಮಾರು ಒಂದು 25% ನಾವು ಖರೀದಿ ಮಾಡ್ತಾ ಇದ್ದಾಗೆ ತಂದಕ್ಕೆ ತಾನೇ ಬೆಲೆ ಏರಿಕೆ ಆದೇ ಆಗುತ್ತೆ. ಯಾಕಂದ್ರೆ ಅಲ್ಲಿ ಪೂರೈಕೆ ಆಗುತ್ತೆ, ಶಾರ್ಟೇಜ್ ಆದಾಗ ಪೂರೈಕೆ ಮತ್ತು ಬೇಡಿಕೆ ಇದರಲ್ಲಿ ಬೆಲೆ ನಿರ್ಧಾರ ಆಗುದಂದ್ರೆ ನಾವು ಒಂದು ಕೆಲವು ಸರಿ ನೋಡ್ಬೋದು, ಸರ್ಕಾರ ಇನ್ನೊಂದು ಖರೀದಿ ಕೇಂದ್ರ ಮಾಡ್ತೀವಿ ಬೆಂಬಲ ಬೆಲೆ ಅಂತಂದಂಗ ಅಲ್ಲಿ ಅವತ್ತಿನ ರೇಟ್ ಮರುದಿನ ರೇಟ್ ಜಾಸ್ತಿ ಆಗಿರುತ್ತೆ. ಸೊ ಇದೇನಂದ್ರೆ ಒಂದು ಸೂಚನೆ ಹೋಗುತ್ತೆ, ಯಾವ್ದು ಮಧ್ಯವರ್ತಿಗಳು ತಂದಷ್ಟು ತಾನೇ ಏನಾದ್ರು ಕಡಿಮೆ ಮಾಡಿದ್ರೆ ಅಥವಾ ಕೆಲವರು ಅಂತ ಟೈಮಲ್ಲಿ ಖರೀದಿ ಕೇಂದ್ರ ಓಪನ್ ಮಾಡಿದ್ರೆ ಆಟೋಮೆಟಿಕಲಿ ಬೆಲೆ ಜಾಸ್ತಿ ಆದೇ ಆಗುತ್ತೆ ಮಾರುಕಟ್ಟೆಯಲ್ಲಿ. ಈಗ ನೋಡ್ರಿ, ಸರ್ಕಾರ ಬೆಂಬಲ ಬೆಲೆಯನ್ನ, ನಮ್ಮ ಉದಾಹರಣೆಯನ್ನು ತೆಗೆದುಕೊಳ್ಳೋಣ, ರಾಯಚೂರು ಜಿಲ್ಲೆಯ ಉದಾಹರಣೆಯನ್ನು ತೆಗೆದುಕೊಂಡಾಗ ತೊಗರಿ ಬೆಂಬಲ ಬೆಲೆ ಘೋಷಣೆ ಮಾಡಿತು, 6,300 ರೂಪಾಯಿಗೆ ಒಂದು ಕ್ವಿಂಟಲ್ ಅಂತಕ್ಕಂಥ ಒಂದು ಬೆಲೆ ನಿಗದಿಯಾಗಿತ್ತು. ಆದರೆ ಮಾರುಕಟ್ಟೆಯಲ್ಲಿ ತೊಗರಿಯ ಬೆಲೆ 6,600, 700, 800 ತನಕ ಧಾರಣೆ ಇತ್ತು. ಹೌದು, ಈ ರೀತಿ ಆದಾಗ ಬೆಂಬಲ ಬೆಲೆಯ ಪ್ರಯೋಜನ ಆಗತ್ತಂತಿಲ್ಲ? ಇಲ್ಲ, ಬೆಂಬಲ ಪ್ರಯೋಜನ ಯಾವಾಗ ಆಗುತ್ತೆ ಅಂದರೆ ಬೆಲೆ ಮಾರುಕಟ್ಟೆಯಲ್ಲಿ ಅದಕ್ಕಿಂತ ಏನು ಕನಿಷ್ಠ ಕಡಿಮೆ ಬಂದಾಗ ಮಾತ್ರ ಆಗುತ್ತೆ. ಅಂದ್ರೆ ಇದು ಏನಂದ್ರೆ ಒಂದು ಕನಿಷ್ಠ ಬೆಂಬಲ ಬೆಲೆ, ಅದಕ್ಕೆ ನಾವು ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳ್ತೇವೆ. ಕನಿಷ್ಠ ನಿಮಗೆ ಇಷ್ಟು ಗ್ಯಾರಂಟಿ ಇರುತ್ತೆ ಅಂತ. ಖರೀದಿ ಕೇಂದ್ರಗಳನ್ನು ತೆಗೆದ್ರು ರೈತರು ಯಾರು ಕೊಡಲಿಲ್ಲ ತೊಗರಿಯನ್ನು, ಯಾಕಂದ್ರೆ ಬೆಲೆ ಜಾಸ್ತಿ ಇದ್ದಾಗ ಯಾರು ಬರೋದಿಲ್ಲ. ಹೌದು, ಬರೋ ಅವಶ್ಯಕತೆನೂ ಇರಲ್ಲ. ನಾವು ಸರ್ಕಾರ ಉದ್ದೇಶನ ಅದನ್ನೇ, ಸಾಮಾನ್ಯವಾಗಿ ಬೆಂಬಲ ಬೆಲೆಗಿಂತ ಮಾರುಕಟ್ಟೆ ಬೆಲೆ ಇದ್ದು ರೈತರಿಗೆ ಅನುಕೂಲ. ರೈತರಿಗೆ ಇದು ಬೆಂಬಲ ಬೆಲೆ ಉದ್ದೇಶ ಏನಂದ್ರೆ, ಯಾವುದೇ ಕಾರಣಕ್ಕೂ ರೈತರು ಇದನ್ನ ನಷ್ಟವನ್ನು ಅನುಭವಿಸಬಾರದು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಇದನ್ನು ಬೆಲೆ ಬೆಂಬಲ ಬೆಲೆ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿರ. ಈಗ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಲೆ ಆಯೋಗಗಳು ಏನಾದ್ರು ಇರ್ತವೆ ಇದಕ್ಕೆ ನಿರ್ಧಾರ ಮಾಡಲಿಕ್ಕೆ? ಹೌದು, ಬೆಲೆ ನಿರ್ಧಾರ ಮಾಡಲಿಕ್ಕೆ ನಮ್ಮಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ಅಂತ ಇದೆ. ಅದು ಅದೇ ರೀತಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೆಯದಾಗಿ ನಮ್ಮ ಕರ್ನಾಟಕ ಸರ್ಕಾರ ಸಮೇತ ಕಳೆದ 5 ವರ್ಷದಿಂದ ಕೃಷಿ ಬೆಲೆ ಆಯೋಗ ಸಮೇತ ನಮ್ಮಲ್ಲಿ ಬೆಲೆ ಆಯೋಗ ಇದೆ. ಇವರು ರಾಜ್ಯದ ಪ್ರಮುಖ ಬೆಳೆಗಳು, ತೋಟಗಾರಿಕೆ ಬೆಳೆ ಇರ್ಬೋದು, ಎಲ್ಲವಕ್ಕೂ ಸಮೇತ ಖರ್ಚು ವೆಚ್ಚವನ್ನು ಕ್ರೋಢೀಕರಣ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಹಂತ ಹಂತವಾಗಿ ಅದಕ್ಕೆ ಶಿಫಾರಸಿನ ಮೇರೆಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾ ಬರುತ್ತೆ. ತಾವು ಸಾಕಷ್ಟು ಅನುಭವವನ್ನು ಹೊಂದಿದ್ದೀರಿ, ರೈತರೊಂದಿಗೆ ಒಡನಾಟ ಇರುತ್ತೆ ನಿಮ್ಮದು, ಜೊತೆಗೆ ಈ ಒಂದು ಆರ್ಥಿಕ ವ್ಯವಹಾರಗಳ ಜ್ಞಾನ ಇದೆ ತಮಗೆ. ಇಲ್ಲಿ ಏನಾದರೂ ವೈಜ್ಞಾನಿಕವಾಗಿ ಇನ್ನೂ ಬದಲಾವಣೆಗಳು, ಬೆಂಬಲ ಬೆಲೆ ನಿರ್ಧಾರ ಮಾಡುವಲ್ಲಿ ಇನ್ನೂ ಏನಾದರೂ ಸುಧಾರಣೆಗಳು ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಸಾಧ್ಯತೆಗಳದಾವಂತೀರ ಹೇಗೆ? ಸರ್, ಸುಧಾರಣೆಗಳಂದ್ರೂ ಸಾಕಷ್ಟು ನಾವು ಈಗ ಸಂಶೋಧನೆ ಪ್ರಕಾರ ಸಾಕಷ್ಟು ನಮ್ಮಲ್ಲಿ ರೈತರ ಸಲಹೆ ಇರ್ಬೋದು, ತಜ್ಞರ ಸಲಹೆಗಳು ಅಥವಾ ನಮ್ಮ ಸಂಶೋಧನಾ ವರದಿಗಳಿಂದ ಸಾಕಷ್ಟು ನಮ್ಮಲ್ಲಿ ಇದೆ. ಸುಧಾರಣೆಗಳಿಗೆ ನಮ್ಮಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ನಮ್ಮಲ್ಲಿ ರೈತರಿಗೆ ಇದು ಪ್ರಮುಖವಾಗಿ ಏನಂದರೆ ಬೆಂಬಲ ಬೆಲೆ, ಕನಿಷ್ಠ ಬೆಂಬಲ ಘೋಷಣೆ ಮಾಡ್ತೀವಿ. ನಮ್ಮಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ, ಖರೀದಿ ಕೇಂದ್ರಗಳನ್ನು ತಕ್ಷಣದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಪ್ರಾರಂಭ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ. ರೈತರಿಗೆ ಬೆಳೆ ಬೆಳೆಯೋಕ್ಕೆ ತಾಳ್ಮೆ ಇಷ್ಟು ಬೆಳೆ ಮಾರಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಆತಕ್ಕಂಥ ಯಾಕೆ ತಾಳ್ಮೆ ಇರಲ್ಲ ಅಂದರೆ ಅವ್ರದ್ದು ಹಣಕಾಸಿನ ಸಮಸ್ಯೆಗಳಿರ್ತವೆ. ಹಾಗಾಗಿ ಬೇಗ ಅವರಿಗೆ ಮಾರಾಟ ಮಾಡಿ ಅವರಿಗೆ ತಮ್ಮ ಕಷ್ಟ ಸುಖಗಳನ್ನು ಪರಿಹಾರ ಮಾಡ್ಕೋಬೇಕಾಗಿರುತ್ತೆ. ಅದೇ ರೀತಿಯಿಂದ ಈಗೇನಾದರೂ ಸರ್ಕಾರ ಬೇಗ ಮಾಡಿದರೆ ಒಂದು ಮುಂಚಿತವಾಗಿ ಒಂದು ಅಂದಾಜು ಮಾಡಿ ಖರೀದಿ ಕೇಂದ್ರಗಳನ್ನು ಇಂತಿಂಥ ಮಾಡ್ತೀವಿ ಮುಂಚಿತವಾಗಿ ನಾವೇನೋ ಯೋಚನೆ ಮಾಡಿ ಅದನ್ನ ಜಾರಿಗೆ ತಂದಲ್ಲಿ ರೈತರಿಗೂ ಅನುಕೂಲ ಆಗುತ್ತೆ, ಸರ್ಕಾರಕ್ಕೂ ಅನುಕೂಲ ಆಗುತ್ತೆ, ಪ್ರತಿಯೊಬ್ಬ ಗ್ರಾಹಕರಿಗೂ ಸಮೇತ ಅದರಿಂದ ಲಾಭ ಆಗ್ಬೋದು. ಯಾಕಂದರೆ ಬೆಲೆ ಜಾಸ್ತಿ ಆಗಲ್ಲ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತ ಬಾಂಧವರಿಗೆ? ನನ್ನ ಪ್ರಮುಖ ಏನಂದರೆ ನೀವು ಯಾವುದೇ ಪ್ರದೇಶ ಇರ್ಬೋದು, ಯಾವ ನಿಮ್ಮಲ್ಲಿ ಯಾವ ನಿಮ್ಮ ಹೊಲಕ್ಕೆ ನಿಮ್ಮ ಪ್ರದೇಶಕ್ಕೆ ಯಾವುದು ಬೆಲೆ ಸೂಕ್ತ ಆಗಿದೆ, ಯಾವುದು ಬೆಲೆ ಕನಿಷ್ಠ ಖರ್ಚು ಕಡಿಮೆ ಇರುತ್ತೆ ಅಂದರೆ ನಮ್ಮಲ್ಲಿ ಅದು ಖರ್ಚು ಕಡಿಮೆ, ಒಂದು ಕ್ವಿಂಟಾಲ್ ಭತ್ತ ಬೆಳೀಲಿಕ್ಕೆ ಆಗ್ಬೋದು, ಯಾವುದೇ ಒಂದು ಬೆಳೆ ಬೆಳೀಲಿಕ್ಕೆ ಖರ್ಚು ಕಡಿಮೆ ಮಾಡಬೇಕು, ಖರ್ಚು ಕಡಿಮೆ ಮಾಡಿರಬೇಕು. ಹೆಚ್ಚು ಯಾವ ಥರ ಕಡಿಮೆ ಮಾಡಬಹುದು? ಒಂದು ಪ್ರಮುಖ ಉದ್ದೇಶ ಅಂದರೆ ನಮಗೆ ಇಳುವರಿ ಜಾಸ್ತಿ ಆಗಬೇಕು. ಇಳುವರಿ ಜಾಸ್ತಿ ಆದಷ್ಟು ನಮಗೆ ಒಂದು ಕ್ವಿಂಟಲ್ ಉತ್ಪನ್ನ ಬೆಳೀಲಿಕ್ಕೆ ಖರ್ಚು ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ನಮ್ಮಲ್ಲಿ ಉತ್ಪಾದಕತೆಯನ್ನು ಜಾಸ್ತಿ ಮಾಡಬೇಕು. ಇಳುವರಿ ಜಾಸ್ತಿ ಮಾಡಿದಾಗ ಖಂಡಿತವಾಗಲೂ ಆ ರೈತನಿಗೆ ಲಾಭ ಬಂದೇ ಬರುತ್ತೆ. ಸೊ ಉದಾಹರಣೆಗೆ ಹೇಳ್ಬೇಕಂದ್ರೆ ತೊಗರಿ ಒಬ್ಬ 10 ಕ್ವಿಂಟಲ್ ಬೆಳೀತಾನೆ, ಇನ್ನೊಬ್ಬ 6 ಕ್ವಿಂಟಲ್ ಬೆಳೆದ ಹೊಲದಾಗ. ಈಗ ಬೆಲೆ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, 10 ಕ್ವಿಂಟಲ್ ತೊಗರಿ ಬೆಳೆದವನಿಗೆ ಎಲ್ಲ ಕನಿಷ್ಠ ಲಾಭ ಒಂದೇ ಬರುತ್ತೆ. ಸೊ ಅದರಿಂದ ನಮ್ಮಲ್ಲಿ ರೈತರು ಸಮೇತ ಹೊಸ ಹೊಸ ತಾಂತ್ರಿಕತೆಗಳನ್ನು ಹೊಸ ಹೊಸ ನಮ್ಮಲ್ಲಿ ಏನು ಸುಧಾರಿತ ತಳಿಗಳು ಇರ್ಬೋದು ತಾಂತ್ರಿಕತೆಗಳು ಅಳವಡಿಸಿಕೊಂಡು ಉತ್ಪಾದಕತೆಯನ್ನು ಜಾಸ್ತಿ ಮಾಡಿದಾಗ ಖಂಡಿತವಾಗಲೂ ರೈತರಿಗೆ ಇದರಿಂದ ಲಾಭ ಬರುತ್ತೆ. ಒಳ್ಳೆಯದು ಡಾಕ್ಟರ್ ಜಿ ಬಿ ಲೋಕೇಶ್ ಅವರು, ಇದುವರೆಗೆ ಹಿಂಗಾರು ಹಂಗಾಮಿನ ಬೆಂಬಲ ಬೆಲೆ ಯೋಜನೆ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಕೊಟ್ಟರೆ. ನೀವು ಹೇಳಿದಂಗೆ ರೈತರು ಉತ್ಪಾದಕತೆಯನ್ನು ಪ್ರತಿ ಎಕರೆವಾರು ಉತ್ಪಾದಕತೆಯನ್ನು ಜಾಸ್ತಿ ಮಾಡ್ಕೊಂಡ್ರೆ ಖಂಡಿತ ಉತ್ಪಾದನಾ ಖರ್ಚು ಕಡಿಮೆ ಆಗುತ್ತೆ, ಒಳ್ಳೆಯ ಲಾಭ ಬರಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ರೈತರು ಯೋಚನೆಯನ್ನು ಮಾಡಲಿ. ಜೊತೆಗೆ ಸರ್ಕಾರ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡಿದಾಗ ಯಾವ ಒಂದು ಬೆಳೆಯನ್ನು ನಾನು ಎಷ್ಟು ಎಕರೆದಲ್ಲಿ ಹಾಕ್ಕೋಬೇಕು, ಎಷ್ಟು ಹಾಕ್ಕೋಬಾರ್ದು ಅಂತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ಬೆಂಬಲ ಬೆಲೆ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ಳಿ ಅಂತೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ, ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಇದುವರೆಗೆ ಹಿಂಗಾರು ಹಂಗಾಮಿನ 2021-22 ಸಾಲಿನ ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಕುರಿತು ಕೃಷಿ ಅರ್ಥಶಾಸ್ತ್ರ ವಿಭಾಗದ ಡಾಕ್ಟರ್ ಜಿ ಬಿ ಲೋಕೇಶ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಪಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಸಂಭವವಿದ್ದು ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32.9 ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 25.3 ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 84% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 51% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಮಧ್ಯಾಹ್ನದ ಸಮಯದಲ್ಲಿ ಸರಾಸರಿ 9 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ಈಗ ಹೇಳುವ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆಗಳನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ಹಿಂಗಾರು ಬಿತ್ತನೆಗಾಗಿ ಕಾಯ್ದಿರಿಸಿದ ಭೂಮಿಗಳಲ್ಲಿ ಮಳೆ ನೀರು ಪೋಲಾಗದಂತೆ, ಇಂಗುವ ಹಾಗೆ ಮತ್ತು ಮಣ್ಣಿನ ಸವಕಳಿಯಾಗದಂತೆ ಚೌಕುಮಡಿ ನಿರ್ಮಿಸಿ ನೀರು ಮತ್ತು ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕೊಯ್ಲಿನ ಹಂತದಲ್ಲಿರುವ ಉದ್ದು, ಸೋಯಾಬೀನ್, ಶೇಂಗಾ ಹಾಗೂ ಹೆಸರನ್ನು ಮಳೆಯ ಮುನ್ಸೂಚನೆ ನೋಡಿಕೊಂಡು ಕೊಯ್ಲು ಮಾಡಬೇಕು. ಸಸ್ಯ ಸಂರಕ್ಷಣಾ ಸಿಂಪಡಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಹಿಂಗಾರಿ ಜೋಳಕ್ಕೆ ಸಂಬಂಧಿಸಿದಂತೆ 15 ಅಕ್ಟೋಬರ್ವರೆಗೆ ಹಿಂಗಾರಿ ಜೋಳ ಬಿತ್ತನೆ ಕಾರ್ಯ ಕೈಗೊಳ್ಳಬಹುದಾಗಿದೆ. ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡನ್ನು 8 ಗಂಟೆಗಳ ಕಾಲ ನೆನೆಸಿ 4 ಮಿಲಿಮೀಟರ್ ಅಥವಾ ಕಿಲೋಗ್ರಾಂ ಐಜೋಸ್ಟೈರಿಯಲಂದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇನ್ನು ಕಡಲೆಗೆ ಸಂಬಂಧಿಸಿದಂತೆ ಕಡಲೆ ಬಿತ್ತನೆಯನ್ನು 2nd ವಾರದಿಂದ 2nd ವಾರದವರೆಗೆ ಬಿತ್ತನೆ ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 500 ಗ್ರಾಂ ರೈಜೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣಜಿಯಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. कोरोना वायरस के खतरे से बचते हुए फसल की कटाई,

ಮಕ್ಕಳೇ